ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಹಜ ಕೃಷಿಯಲ್ಲಿ ತೊಡಗಿರುವಂಥ ಮಳವಳ್ಳಿಯ ಎಂ ವಿ ಕೃಷ್ಣ ಹಾಗೂ ಕಿರಣ ದಂಪತಿಗಳು ನಮ್ಮೊಂದಿಗಿದ್ದಾರೆ. ಅವರ ಹತ್ರ ಮಾತನಾಡ್ತಾ ಸವಿಸ್ತಾರವಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಇಬ್ಬರಿಗೂ. ನಮಸ್ಕಾರ. ನಮಸ್ಕಾರ. ಸರಿ, ಈಗ ಸಹಜ ಕೃಷಿ ಈಗ ಸಾಮಾನ್ಯ ಒಳ್ಳೆ ಹೆಸರು ಪಡ್ಕೋತಾ ಇದೆ. ಅಂದರೆ ಆಸಕ್ತಿ ಇರುವಂಥ ಕೃಷಿಕರು ಮತ್ತು ಅದ್ರ ಬಗ್ಗೆ ಅಭಿಮಾನ ಇರುವಂಥ ಕೃಷಿಕರು ಸಹಜ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಅಂಥದ್ರಲ್ಲಿ ತಾವು ಕೂಡ ಒಬ್ಬರು. ಈ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಒಂದು ಕುತೂಹಲದ ಪ್ರಶ್ನೆ ಇದ್ದೇ ಇರುತ್ತೆ, ಈ ಸಹಜ ಕೃಷಿ ಅಂದರೆ ಏನು ಅಂತ. ಸಹಜ ಕೃಷಿ ಅಂದರೆ ನಿಸರ್ಗದತ್ತವಾಗಿಯೇ ನಾವು ಎಲ್ಲವನ್ನು ಪಡ್ಕೊಳ್ತಕ್ಕಂಥದ್ದು. ನಮ್ಮ ಕೃಷಿ ನಿಸರ್ಗಕ್ಕೆ ಪೂರಕವಾಗಿರಬೇಕು. ನಿಸರ್ಗದಿಂದ ಬಂದಂಥ ಫಸಲನ್ನು ಮಾತ್ರ ನಾವು ಪಡ್ಕೊಳ್ಳುವಾಗಿರಬೇಕು. ಅದೇ ಸಹಜ ಕೃಷಿ. ಅದನ್ನು ಮೀರಿ ನಾವು ಮಾಡ್ತಕ್ಕಂಥದ್ದೆಲ್ಲ ಹೊಸ ಆಧುನಿಕ ಕೃಷಿ ಅಥವಾ ವೈಜ್ಞಾನಿಕ ಕೃಷಿ ಅಂತ ನಾವು ಕರ್ಕೋತಾ ಇದ್ದೀವಿ. ಅದಕ್ಕೆ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳನ್ನೆಲ್ಲ ಬಳಸಬೇಕಾಗುತ್ತೆ. ಆದರೆ ಸಹಜ ಕೃಷಿ ಎಲ್ಲ ಆಗಲ್ಲ. ನಿಸರ್ಗದೊಳಗಡೆ ಎಲ್ಲ ಇದೆ, ಅದು ಅದನ್ನು ಮಾಡ್ಕೊಳ್ಳಿಕ್ಕೆ ಬಿಟ್ಟುಕೊಟ್ಟು ನಾವು ಅದರ ಫಲವನ್ನು ಉಣಬೇಕು ಅನ್ನುವಂಥದ್ದು ಸಹಜ ಕೃಷಿ. ತೇಜಸ್ವಿಯವರು ಒಂದು ಕಡೆ ಹೇಳ್ತಾರೆ, ಸಹಜ ಕೃಷಿಗೆ ಕಡ್ಡಾಯವಾಗಿ 4 ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಏನದು? ಒಂದು, ಉಳುಮೆ ಮಾಡಬಾರ್ದು, ಕಳೆ ಕೀಳಬಾರ್ದು, ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರ್ದು, ಕ್ರಿಮಿನಾಶಕಗಳನ್ನು ಬಳಸಬಾರ್ದು ಅಂತ. ಇದನ್ನು ಪುಕವಕ ಕೂಡ ಒಂದು ಹುಲ್ಲಿನ ಕ್ರಾಂತಿ ಎನ್ನುವ ಪುಸ್ತಕವನ್ನೇ ಬರೆದು ಒಂದು ದೊಡ್ಡ ಸಂಶೋಧನೆಯನ್ನು ಮಾಡಿ ಆ ಮೂಲಕ ಸಹಜ ಕೃಷಿಯನ್ನು ಜಗತ್ತಿನಾದ್ಯಂತ ಪ್ರಚುರಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದು ಸಹಜ ಕೃಷಿ. ಬಹುಶಃ ನಮ್ಮ ಹಿಂದಿನ ತಲೆಮಾರುಗಳೆಲ್ಲ ಇದನ್ನೇ ಮಾಡ್ತಿದ್ದರು. ಆದರೆ ಇತ್ತೀಚೆಗೆ ಏನಾಗಿದೆ ಅಂತೇಳಿದ್ರೆ, ನಾನು ಬಾಲ್ಯದಲ್ಲೇ ಇದ್ದಾಗ ನಾನು ಬೇಸಾಯವನ್ನೇ ಮಾಡ್ಕೊಂಡು ಬೆಳೆದವನು. ಬೇಸಾಯದ ಕುಟುಂಬದಿಂದ ಬಂದಿದ್ದರಿಂದ ಓದುವಾಗ ವಿದ್ಯಾರ್ಥಿ ದೆಸೆಯಲ್ಲಿ ಪೂರ್ತ ಬೇಸಾಯವನ್ನೇ ಮಾಡ್ಕೊಂಡೆ ಬೆಳೆದಿದ್ದರಿಂದ ನನಗೆ ಅನುಭವ ಇದೆ. ಅಲ್ಲೇನಾಯ್ತಿತ್ತು ಅಂತೇಳಿದ್ರೆ, ಒಂದು ಮೊದಲ ಈ ನನ್ನ ಬಾಲ್ಯದ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಿಕ್ಕೆ ರೈತರು ಒಂದು 15 ವಿರೋಧ ಮಾಡಿದರು. ಆಗ ಸರ್ಕಾರಗಳು ಏನು ಮಾಡಿದ್ರು ಅಂತೇಳಿದ್ರೆ, ರಾಸಾಯನಿಕ ಗೊಬ್ಬರಗಳನ್ನು ಜಾರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಸಲುವಾಗಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದರು. ಇಲ್ಲಿ ಯಾವ ಗೋಡೆಗಳನ್ನ ನೋಡಿದ್ರು 17 ಬಳಸಿ, ಇಪ್ಕೋ ಬಳಸಿ ಅಂತೇಳಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿದರು. ಅದೂ ಸಹ ಅದಕ್ಕೂ ಕೂಡ ಜನ ಒಪ್ಪದೇ ಇದ್ದಾಗ ಕೆಲವು ಜಮೀನುಗಳನ್ನು ತಗೊಂಡು ಪ್ರಾತ್ಯಕ್ಷಿಕತೆಯನ್ನು ಮಾಡಿ ತಾವೇ ಬೆಳೆದು ಇಷ್ಟು ಇಳುವರಿ ಕೊಟ್ಟಿದೆ ಅಂತ ದೊಡ್ಡ ಪ್ರಚಾರ ಮಾಡಿ ನಮ್ಮ ರೈತರನ್ನು ಆಧುನಿಕ ಬೇಸಾಯ ಪದ್ಧತಿ, ಇದು ಕೃಷಿಯಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ಬೋದು, ಹೆಚ್ಚು ಲಾಭದಾಯಕ ಮಾಡ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ಮಾಡಿದರು. ಆಮೇಲೆ ರೈತರು ಅದಕ್ಕೆ ಹೊಂದಾಣಿಕೆ ಆಗೋದ್ರು. ಆ ಹೊಂದಾಣಿಕೆಯ ಪರಿಣಾಮ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತೇಳಿದ್ರೆ, ಮೊದಲು ರೈತರು ತನ್ನ ಮನೆಯಲ್ಲೇ ಬಿತ್ತನೆ ಬೀಜ ಮಾಡ್ಕೊಳ್ತಿದ್ರು, ಈಗ ಬಿತ್ತನೆ ಬೀಜಕ್ಕೂ ಮಾರುಕಟ್ಟೆಗೆ ಹೋಗ್ತಾರೆ. ಈಗ ಬೇಸಾಯವನ್ನು ಕೂಡ ನಾವು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀವಿ ಅನ್ನೋ ಹಿನ್ನೆಲೆಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾರೆ. ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾಗ ಇವತ್ತು ಒಂದು ಮೆಣಸಿ ಗಿಡ ಕೂಡ ತಾನು ಒಂದು ಸ್ವಲ್ಪ ಹಿಂಗೆ ನಗಾಡಬೇಕು ಅಂದರೆ ಯೂರಿಯಾ ಹಾಕಲೇಬೇಕು ಅನ್ನೋ ಸ್ಥಿತಿಗೆ ನಾವು ಭೂಮಿಯನ್ನು ಮತ್ತು ಪರಿಸರವನ್ನು ಆ ಮಟ್ಟಕ್ಕೆ ತಯಾರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಂಪನಿಗಳ ಪರವಾಗಿ ಕೆಲಸ ನಡೀತಾ ಇದೆ. ರೈತರು ಕೂಡ ಅದಕ್ಕೆ ಸಲುವಾಗಿ ಅಡಿಕ್ಟ್ ಆಗೋಗಿರ್ತಾರೆ ಅಂತ ನೋಡಿ, ಅಡಿಕ್ಷನ್ ಅಂತ ಅಡಿಕ್ಷನ್ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಆ ಮಟ್ಟದ ಬದಲಾವಣೆ ಆಗಿದೆ ಅಂತ ನನ್ನ ಇವತ್ತಿನ ಅನುಭವ ಹೇಳುತ್ತೆ. ಅದರ ಪರಿಣಾಮ ಕೂಡ ತುಂಬ ಘೋರ ಆಗಿದೆ. ಅದನ್ನು ಮುಂದೆ ಮಾತಾಡ್ತಾ ಮಾತಾಡ್ತಾ ಚರ್ಚೆ ಮಾಡೋಣ. ಮೇಡಮ್ನವರು ಕೂಡ ಇದ್ದಾರೆ ನಿಮ್ಮ ಜೊತೆಗೆ. ಕಿರಣ ಅವರು ಹೇಳಿ, ಈಗ ಸಹಜ ಕೃಷಿ ನಿಮಗೆ ಹೆಂಗೆ ಹೊಂದ್ಕೋತಾ ಇದೆ? ಈಗ ಕೃಷ್ಣ ಅವ್ರನ್ನ ಹೊಂದ್ಕೋತಾ ಇದೆ, ಹಾಗೇನೆ ಸಹಜ ಕೃಷಿನ ಹೊಂದ್ಕೋತಾ ಇದೆಯಾ ಹೇಗೆ? ಅಂದರೆ ರಾಸಾಯನಿಕ ಹಾಕಿ ಕೃಷಿ ಮಾಡೋದು ಅದು ತತ್ಕಾಲದಲ್ಲಿ ಪರಿಣಾಮ ಬೀರುತ್ತದೆ. ರೈತರು ಅದನ್ನೇ ನಂಬಿಕೊಂಡಿದ್ದಾರೆ, ಓ ಹೆಚ್ಚು ಇಳುವರಿ ಬರ್ತದೆ ಅಂತ. ಆದರೆ ಈ ಸಹಜ ಕೃಷಿ ನಿಧಾನವಾಗಿ ಭೂಮಿ ಫಲವತ್ತತೆಗೊಳ್ಳಬೇಕು. ಪುಕವಕ ಕೂಡ ಅದನ್ನೇ ಹೇಳ್ತಾರೆ. ಅಂದರೆ ಅವರು ಕೂಡ ಪ್ರಯೋಗ ಮಾಡಿ ನೋಡಿ, ಒಂದೇ ಕ್ಷಣಕ್ಕೆ ಆ ಇದು ರಿಸಲ್ಟ್ ಬರಲ್ಲ ರಾಸ, ಯಾಕೆಂದರೆ ಭೂಮಿ ಬರಡಾಗಿರ್ತದೆ, ಅಲ್ಲಿ ಇದು ಹ್ಯೂಮಸ್ ಬೆಳೆದಿರಲ್ಲ, ಫಲವತ್ತತೆ ಇರಲ್ಲ. ರಾಸಾಯನಿಕ ಇದಾಕಿದ್ರೆ ಮಣ್ಣಿನ ಇದನ್ನೆಲ್ಲ ಈ ರಾಸಾಯನಿಕಗಳು ಬೇಗ ಇರ್ಕೊಂಡು ರಿಸಲ್ಟ್ ಕೊಟ್ಬಿಡ್ತದೆ. ಕ್ರಮೇಣ ಏನಾಗುತ್ತೆ, ಮಣ್ಣೆಲ್ಲ ಅದರಲ್ಲಿರೋ ಫಲವತ್ತತೆ ಎಲ್ಲ ಕಳ್ಕೊಂಡು ಸವಕಳಿ ಆಗ್ತದೆ. ಇದರಲ್ಲಿ ಹಂಗಲ್ಲ, ನ್ಯಾಚುರಲ್ ಕೃಷಿಯಲ್ಲಿ ನಿಧಾನವಾಗಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗ್ತದೆ, ಅದು ಆಮೇಲೆ ರಿಸಲ್ಟ್ ಕೊಡ್ತದೆ. ಆನಂತರ ನಾವು ಹೆಚ್ಚು ಕೆಲಸ ಇಲ್ಲ, ಒಂದು ಯಾವುದು ನೈಸರ್ಗಿಕ ಕೃಷಿಯಲ್ಲಿ ಹೆಚ್ಚು ಕೆಲಸ ಇಲ್ಲ, ಜೀರೋ ಇನ್ವೆಸ್ಟ್ಮೆಂಟ್ ಕೆಲಸ ಇಲ್ಲ. ಆನಂತರ ಏನು ಅಂತಂದರೆ, ಅಲ್ಲಿ ಸುತ್ತಮುತ್ತ ಸಿಕ್ಕಿದ್ದನ್ನೇ ಭೂಮಿಗೆ ಹಾಕುವಂಥದ್ದು. ಇದರಲ್ಲಿ ಆದರೆ ಪುನಃ ನಾವು ಅವಲಂಬನೆ ಮಾಡಬೇಕಾಗುತ್ತೆ, ಎಲ್ಲವನ್ನು ಅವಲಂಬನೆ, ಮಾರ್ಕೆಟನ್ನೇ ಅವಲಂಬನೆ ಮಾಡಬೇಕಾಗುತ್ತೆ. ಅನಂತರ ರಾಸಾಯನಿಕ ತಕ್ಕ ಹಾಗೆ ಬೀಜಗಳನ್ನು ಬಳಸಬೇಕಾಗುತ್ತೆ, ಹೈಬ್ರಿಡ್ ಬೀಜಗಳು ಅದನ್ನೆಲ್ಲ ಬಳಸಬೇಕಾಗುತ್ತೆ. ಮತ್ತು ಪರಿಸರ ಹಾಳಾಗ್ತಾ ಹೋಗ್ತದೆ ಕ್ರಮೇಣ ಪರಿಸರ. ಇದರಲ್ಲಿ ಹಾಗಲ್ಲ, ಅಂತ ಹೊಸ ಹೊಸ ಇದು ನ್ಯಾಚುರಲ್ ಆಗಿಯೇ ಸಿಗ್ತದೆ ನಮಗೆ, ಸಹಜವಾಗಿಯೇ ಬೀಜಗಳು ಒಂದು ಪ್ರಕೃತಿಯಲ್ಲೇ ಒಂದು ಬೀಜ ಹಾಕಿದ್ರೆ ಅಲ್ಲೇ ನಾವು ರೈತರೇ ಎಷ್ಟೋ ಜನ ವಿಜ್ಞಾನಿಗಳಾಗಿದ್ದಾರೆ. ಈ ಫಲಗಳು ಕೂಡ ಕಲುಷಿತ ಆಗಿ, ಹೌದು, ಈಗ ಸಹಜವಾಗಿ ಬೆಳೆದ್ರೆ ಸಹಜವಾಗಿ ಒಂದು ಪ್ರಕೃತಿಯಲ್ಲೇ ಇದಾಗುತ್ತೆ, ಹೈಬ್ರಿಡ್ ಇದು ಪ್ರಕೃತಿಯಲ್ಲಿ ನಡೀತೇವೆ. ಅದನ್ನು ರೈತರು ಗಮನಿಸಿಕೊಂಡು ಉತ್ತಮ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಗಮನಿಸಬೇಕೇ ಹೊರತು ಕಂಪನಿಗಳು ಮಾಡಿದಂತಹ, ಮನುಷ್ಯರೇ ಮಾಡಿದಂತಹ ಹೈಬ್ರಿಡ್ ಬಿತ್ತನೆಯನ್ನು ಬಳಸೋದು ಕೂಡ ಸರಿ ಇಲ್ಲ. ರೈತ ಬಾಂಧವರೇ, ಜೂನ್ 19 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕುರಿ ಉದ್ಯಮಕ್ಕೆ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251589. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜೂನ್ 19 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಲಾಭದಾಯಕ ಕುರಿ ಉದ್ಯಮಕ್ಕೆ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈಗ ಹೇಳಿ, ಈಗ ಕೃಷ್ಣ ಅವರೇ, ಈಗ ಸಹಜ ಕೃಷಿನ ಹೇಗೆ ಮಾಡ್ತಾ ಇದ್ರಿ ನೀವು? ಸಹಜ ಕೃಷಿಯನ್ನು ನಾನು ಆರಂಭ ಮಾಡಿದ್ದು ಅದೊಂದು ಛಲ. ಯಾಕೆಂದರೆ ನಮ್ಮ ಜನ ರಾಸಾಯನಿಕ ಗೊಬ್ಬರಗಳಿಗೆ ಹೊಂದ್ಕೊಬಿಟ್ಟಿದ್ದಾರೆ, ಸಹಜ ಕೃಷಿ ಅನ್ನುವಂಥ ಪರಿಕಲ್ಪನೆಯೇ ಮರ್ತುಬಿಟ್ಟಿದ್ದಾರೆ. ಹಿಂದೆ ಎಲ್ಲ ನಾವು ನಮ್ಮ ಹಳ್ಳಿ ಜನ ಮಾಡ್ತಿದ್ದು ನೋಡಿದ್ವಿ. ಅವರು ಹೇಗೆ ಅಂದರೆ ಮಳೆಗಾಲ ಮುಗಿದ ತಕ್ಷಣವೇ ಕೆರೆಗೋಡಿನಲ್ಲಿರ್ತಕ್ಕಂಥ ಮಣ್ಣನ್ನು ತಂದು ತಿಪ್ಪೆಗೆ ತುಂಬಿಕೊಳ್ಳೋದು, ಸಗಣಿ ತುಂಬೋದು, ಆಮೇಲೆ ಮಲೆ ಮರಗಳಲ್ಲಿ ಉದುರಿದ ಎಲೆಗಳನ್ನು ತಂದು ಗುಡ್ಡೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಕೊಳೆ ಹಾಕಿ ಆ ಗೊಬ್ಬರವನ್ನು ಬೇಸಿಗೆನಲ್ಲಿ ಎಲ್ಲ ಜಮೀನುಗಳಿಗೂ ಹೊಡೆದು, ಮತ್ತು ಬೇಸಾಯ ಮಾಡೋ ಸಂದರ್ಭದಲ್ಲೂ ಸೊಪ್ಪನ್ನು ತುಳಿದು ಎಲ್ಲ ಥರ ಸೊಪ್ಪು ತುಳಿತಿದ್ರು. ಆಗ ಬೇವಿನ ಸೊಪ್ಪು ಅಂತೆ, ಕಕ್ಕೆ ಸೊಪ್ಪು, ಹೊಂಗೆ ಸೊಪ್ಪು, ಆಮೇಲೆ ಅನೇಕ ರೀತಿಯಾದ ಸೊಪ್ಪುಗಳು ಏನೇನು ಸಿಗ್ತವೆ ಎಲ್ಲ ಥರದ ಸೊಪ್ಪುಗಳನ್ನು ತುಳಿದು ಅದನ್ನು ಕೊಳೆ ಹಾಕಿ ಬೇಸಾಯ ಮಾಡ್ತಿದ್ದರಿಂದ ರೋಗವೇ ಬರ್ತಿರಲಿಲ್ಲ. ಕ್ರಿಮಿನಾಶಕಗಳನ್ನು ತನ್ನ ಪಾಡಿಗೆ ತಾನೇ ಸೃಷ್ಟಿ ಮಾಡ್ಕೊಳ್ತಿತ್ತು ಭೂಮಿ. ಇದರಿಂದ ಫಲವತ್ತತೆ ಭಾಳಷ್ಟು ಬರ್ತಿತ್ತು. ನನ್ನ ಅನುಭವದಲ್ಲಿ ನಾನು ನೋಡಿದ್ದೀನಿ ಅದನ್ನು, ಅದು ಉತ್ಪ್ರೇಕ್ಷೆ ಮಾತಲ್ಲ. ಈಗ ಏನಾಗಿದೆ ಅಂತೇಳಿದ್ರೆ, ಆ ರೀತಿ ತಿಂದಂಥ, ಆ ರೀತಿ ಬೆಳವಣಿಗೆಯಿಂದ ಬಂದಂಥ ಆಹಾರ ನಮ್ಮ ಆರೋಗ್ಯಕ್ಕೆ ಭಾಳ ಹೆಚ್ಚು ಉಪಯುಕ್ತ ಆಗ್ತಿತ್ತಾಗ. ಈಗ ನೋಡಿ, ಹೆಚ್ಚಿನ ಜನ, ಹೆಚ್ಚು ಕಡಿಮೆ ಒಂದು 50% ಜನ ಸಕ್ಕರೆ ಕಾಯಿಲೆಯಲ್ಲಿ ನರಳ್ತಾ ಇದ್ದಾರೆ. ಇದಕ್ಕೆಲ್ಲ ಎಲ್ಲಿಂದ ಕಾರಣ? ಎಷ್ಟೊಂದು ಕಾಯಿಲೆಗಳು ಬಂದ್ಬಿಟ್ಟು ಈಗ ಮನುಷ್ಯನ ದೇಹದಲ್ಲೇ ಇಮ್ಯೂನ್ ಪವರ್ ಅಂತ ಏನಿದೆ ಅದನ್ನೆಲ್ಲ ಆಹಾರದಿಂದಲೇ ನಾವು ಪಡ್ಕೊಳ್ಳೋದು. ಆಹಾರವೇ ಕಲುಷಿತ ಆದರೆ ನೀರು ಕಲುಷಿತ ಆದರೆ ಪಡ್ಕೊಳ್ಳೋದು ಹೇಗೆ? ಈ ಹಿನ್ನೆಲೆಯಲ್ಲಿ ನಾನು ಸಹಜ ಕೃಷಿಯನ್ನು ಮಾಡಿದ ಹೊರಟಿದ್ದು ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಿಗೆ ಅದು ಒಂದು ಪ್ರಯೋಗವಾಗಿ ಅಧ್ಯಯನವಾಗಿ ಆಗಲಿ ಅಂತ ನಾನು 22 ಹಿಂದೆ ಇದನ್ನು ಆರಂಭಿಸಿದೆ, 22-23 ವರ್ಷಗಳ ಹಿಂದೆ. ಅದಕ್ಕೆ ರೈತರೇನು ಸರಿಯಾಗಿ ಸ್ಪಂದಿಸಲಿಲ್ಲ ನನಗೆ, ಆದರೆ ಅವ್ರು ಸ್ಪಂದಿಸಲಿಲ್ಲ ಅಂತ ನಾನೇನು ಕಾಯ್ಕೊಂಡು ಕೂತ್ಕೊಳ್ಳಲಿಲ್ಲ. ನನ್ನ ಪ್ರಯೋಗವನ್ನು ನಾನು ಮಾಡ್ತಾ ಹೊರಟೆ. ಮೊದಲು ಭಾಳ ಟೀಕೆಗಳನ್ನು, ಭಾಳ ಅವಮಾನಗಳನ್ನು ಕೂಡ ಮಾಡಿದರು, ಕೆಟ್ಟದಾಗೂ ಕೂಡ ಮಾತಾಡಿದರು, ಅವ್ರು ಹುಚ್ಚು ಆ ಥರದ್ದೆಲ್ಲ ಮಾತಾಡಿದರು. ಆದರೆ ನಾನು ಅದನ್ನು ತಲೆಗೆ ಹಾಕೊಳ್ಳಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಎರಡು ಮಾತುಗಳಿಗೆ ನಾವು ಅಷ್ಟೊಂದು ಮಾನ್ಯತೆ ಕೊಡಬೇಕು ಅಂತ ಏನಿಲ್ಲ. ನಾನು ಹೊರಟಿರೋ ಗುರಿ ಇದು ರೈತರಿಗೆ ಉಪಯೋಗ. ನನ್ನ ಜೀವಿತಾವಧಿಯಲ್ಲಿ ನಾನು ಕಷ್ಟಪಟ್ಟಿದ್ದೀನಿ ಬೇಸಾಯ ಮಾಡುವಾಗ, ನಮ್ಮ ರೈತರು ನನ್ನ ಕಣ್ಣೆದುರಿಗೆ ಸಾಲ ಸೋಲ ಮಾಡ್ಕೊಂಡು ಸಾಯ್ತಾ ಇದ್ದಾರೆ, ಅವರಿಂದ ಬಿಡುಗಡೆ ಆಗಲಿಕ್ಕೆ ಇದು ಒಂದು ಪರಿಹಾರ ಅಂತ. ನೀವು ಭಾಳ ಜನ ನನ್ನೊಂದಿಗೆ ವಾದನೂ ಕೂಡ ಮಾಡಿದರು, ನಿನ್ನ ಸಹಜ ಕೃಷಿ ಮಾಡಿಬಿಟ್ರೆ ಈ ದೇಶದ ಆಹಾರ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಆಗೋಗುತ್ತೆ. ಈಗ ಕೃಷಿ ಕ್ರಾಂತಿ ಮಾಡಿದ್ರು, ಯಾವುದು ಹಸಿರು ಕ್ರಾಂತಿ ಮಾಡಿದರು, ಹಸಿರು ಕ್ರಾಂತಿಯಿಂದಾಗಿ ಆಹಾರೋತ್ಪಾದನೆ ಜಾಸ್ತಿ ಆಯಿತು ಅಂತ, ಅದೆಲ್ಲ ತಪ್ಪು ತಿಳುವಳಿಕೆ. ಹಸಿರು ಕ್ರಾಂತಿಯಿಂದಲ್ಲ ಆಹಾರೋತ್ಪಾದನೆ ಜಾಸ್ತಿ ಆಗಿದ್ದು, ನಾವು ಉತ್ಪಾದನೆ ಮಾಡ್ತಕ್ಕಂಥ ಪ್ರದೇಶದವನ್ನು ವಿಸ್ತರಿಸಿದ್ವಿ. ಈಗ ನಾವು ಬಾಲ್ಯದಲ್ಲಿದ್ದಾಗ ಕನ್ನಂಬಾಡಿ ಕಟ್ಟೆಯಿಂದ ಅರ್ಧ ಭಾಗ ಮಂಡ್ಯ ಜಿಲ್ಲೆ ಅರ್ಧ ಭಾಗ ನೀರು ಹರಿತಿತ್ತು, ನಮ್ಮ ಏರಿಯಾದಲ್ಲ ನೀರು ಬರ್ತಿರ್ಲಿಲ್ಲ. ಆಗ ಅದನ್ನು ಎಕ್ಸ್ಟೆಂಡ್ ಮಾಡ್ತು ಸರ್ಕಾರ, ನಾಲೆಗಳನ್ನು ಎಕ್ಸ್ಟೆಂಡ್ ಮಾಡಿ ಸಾವಿರಾರು ಎಕರೆ ಎಕ್ಸ್ಟೆಂಡ್ ಆಯಿತು. ನಾವು ಚಿಕ್ಕವರಾಗಿದ್ದಾಗ ಆಲ್ಮಟ್ಟಿ ಡ್ಯಾಮಲ್ಲಿತ್ತು, ನಾರಾಯಣಪುರ ಡ್ಯಾಮಲ್ಲಿತ್ತು, ಎಷ್ಟೊಂದು ಡ್ಯಾಮ್ಗಳನ್ನ ಕಟ್ಟಿದ್ರು. ತೆಕ್ಕಲು ಬಿದ್ದಿದ್ದ ಭೂಮಿನೆಲ್ಲ ಬಳಸಿದ್ರು ಇವರು, ಹಾಗಾಗಿ ಆಹಾರ ಉತ್ಪಾದನೆ ಆಯಿತು. ಅದಕ್ಕೇನು ರಾಸಾಯನಿಕ ಗೊಬ್ಬರ ಹಾಕಬೇಕಾಗಿರಲಿಲ್ಲ, ಸಹಜ ಕೃಷಿಯ ಮೂಲಕವೇ ಆಹಾರವನ್ನು ಜಾಸ್ತಿ ಉತ್ಪಾದನೆ ಮಾಡ್ಬೋದಾಗಿತ್ತು. ಆದರೆ ನಾವು ಸರಿಯಾದ ತಿಳುವಳಿಕೆ ಇಲ್ಲದೆ ಈ ತಪ್ಪು ಮಾರ್ಗವನ್ನು ಹಿಡಿದ್ಬಿಟ್ವಿ. ಆ ತಪ್ಪು ಮಾರ್ಗದ ಪರಿಣಾಮ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಪರಿಸರ ತುಂಬ ನಾಶ ಆಗ್ತಾ ಇದೆ. ಅಂತರ್ಜಲ ಅಂತೂ ನೀವು ನೀರನ್ನು ಮುಟ್ಲಿಕ್ಕಾಗಲ್ಲ, ಆ ಮಟ್ಟಕ್ಕೆ ನೀರು ಬದಲಾಗಿದೆ. ಅನೇಕ ಋತುಮಾನಗಳು ಬದಲಾಗ್ತಾ ಇರತಕ್ಕಂಥದಕ್ಕೂ ಕೂಡ ಈ ರಾಸಾಯನಿಕ ಗೊಬ್ಬರಗಳನ್ನು ಹೇರಳವಾಗಿ ಬಳಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನದಿಗಳು ಕಲುಷಿತ ಆಗ್ತಾ ಇದ್ದಾವೆ, ಭೂಮಿ ಫಲವತ್ತತೆ ಕಳ್ಕೊತಾ ಇದೆ. ಇದನ್ನೆಲ್ಲ ನಾವು ಕಾಪಾಡ್ಕೊಳ್ಳೇಬೇಕು ಅಂತಂದರೆ ಸಹಜ ಕೃಷಿಯನ್ನು ಮಾಡಲೇಬೇಕು ಅನ್ನುವಂಥದ್ದು ನನ್ನ ಮನಸ್ಸೊಳಗೆ ಭದ್ರವಾಗಿ ಕೂರ್ತದ್ದು. ಹಾಗಾಗಿ ಯಾರು ಏನೇ ಇರಲಿ, ಏನೇ ಮಾಡಲಿಕ್ಕೆ ಸಹಜ ಕೃಷಿಯನ್ನು ಮಾಡೋಕ್ಕೆ ನಾನು ಆರಂಭ ಮಾಡಿದೆ. ಸಕ್ಸಸ್ ಆಗಿದ್ದೀನಿ ಈಗ. ಅದು ಸಕ್ಸಸ್ ಆಗಿದ್ದೀನಿ ಹೇಗೆ ಅಂತಂದರೆ, ಇವತ್ತು ಭಾಳಷ್ಟು ಜನ ರೈತರು ನನ್ನ ಮನೆಗೆ ಬರ್ತಾರೆ. ಮನೆಗೆ ಬಂದು ಹುಡುಕಿ ಹೇಗೆ ಮಾಡೋದು ಬೇಸಾಯನ, ರಾಸಾಯನಿಕ ಗೊಬ್ಬರದಿಂದ ದೂರ ಉಳಿಲಿಕ್ಕೆ ಬಹಳ ಜನ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಒಂದು ಸಮಸ್ಯೆ ಆಗ್ತಾ ಇದೆ. ಸಾವಯವ ಕೃಷಿ ಬಗ್ಗೆ ಕೂಡ ನಾನು ಮಾತು, ಸಾವಯವ ಕೃಷಿ ಅಂತ ಇನ್ನೊಂದು ಬಂತು ಈಗ. ಸುಭಾಷ್ ಪಾಳೇಕರ್ ಬೇರೆ ಬೇರೆ ಜನ ಎಲ್ಲ ಸಾವಯವ ಕೃಷಿ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಸಾವಯವ ಕೃಷಿಗೂ ಸಹಜ ಕೃಷಿಗೂ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ಅದ್ರ ಬಗ್ಗೆ ಮಾತಾಡೋಣ. ಈಗ ಸಹಜ ಕೃಷಿಯಲ್ಲಿ ಸಾಮಾನ್ಯ ಒಂದು ಆಪಾದನೆ ಏನು ಅಂತ ಹೇಳಿದ್ರೆ, ಈ ಕಳೆ ನಿಯಂತ್ರಣದ ಬಗ್ಗೆ, ಈ ಕಳೆಯನ್ನೇ ಯಾವುದು ತೊಂದರೆ ಕೊಡ್ತಾ ಇದೆ ಅಂತ ಅಂದಿದ್ದನ್ನೇ ಉಪಯೋಗ ಮಾಡ್ಕೊಳ್ಳುವಂತ ಕಲೆ ಕೂಡ ಸಹಜ ಕೃಷಿಯಲ್ಲಿ ಇರುವಂತಹ. ಹೌದು ಹೌದು. ಅದ್ರ ಬಗ್ಗೆ ಏನ್ ಮಾಡ್ತಾ ಇದ್ರಿ, ಹೇಗ್ ಮಾಡ್ತಾ ಇದ್ರಿ? ಈಗ ಸಾಮಾನ್ಯವಾಗಿ ಹೆಚ್ಚಿನ ಜನ ಏನ್ ಅನ್ಕೊಂಡಿದ್ರೆ ಅಂದ್ರೆ ಕಳೆನ ನಮಗೆ ಕಳೆ ಅದು, ಯಾರಿಗೆ, ಬೇಸಾಯ ಮಾಡೋರ್ಗೆ. ಆದ್ರೆ ನಿಸರ್ಗಕ್ಕೆ ಕಳೆ ಅಲ್ಲ. ಅದ್ ನಿಸರ್ಗ ಕಳೆ ಆಗೋದಾದ್ರೆ ನಿಸರ್ಗ ತ್ಯಜಿಸ್ಬಿಡುತ್ತೆ, ಅದನ್ನ ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಅದು ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಸಂಬಂಧ ಇದೆ. ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ನಮ್ಗೆ ಅತಿಯಾದ ಆಸೆ. ಅದಕ್ಕೆ ತೇಜಸ್ವಿಯರು ಕೃಷಿ ವಿಧಾನದಲ್ಲಿ ಎರಡು ವಿಧಾನ ಇದೆ, ಒಂದು ಉತ್ಪಾದನಾ ವಿಧಾನ, ಇನ್ನೊಂದು ಜೀವನ ವಿಧಾನ ಅಂತ. ನಾವು ಜೀವನ ವಿಧಾನ ಆಯ್ಕೆ ಮಾಡ್ಕೋಬೇಕು. ಜೀವನ ವಿಧಾನ ಆಯ್ಕೆ ಮಾಡ್ಕೊಂಡ್ರೆ ಕಳೆ ಕಳೆಯಾಗಿ ಕಾಣಿಸೋದಿಲ್ಲ. ಉತ್ಪಾದನಾ ವಿಧಾನವನ್ನು ಆಯ್ಕೆ ಮಾಡ್ಕೊಂಡ್ರೆ ನಾವು ಬೆಳೆಯನ್ನು ಬೆಳೀತಾ ಇರ್ತಕ್ಕಂಥ ಬೆಳೆಯನ್ನು ಬಿಟ್ಟು ಉಳಿದವೆಲ್ಲ ಕಳೆಯಾಗಿ ಕಾಣಿಸ್ತವೆ. ಹಾಗಾಗಿ ಅವನ್ನ ನಿರ್ಮೂಲನೆ ಮಾಡಿ ಇದನ್ನ ಬೆಳೆಯೋಕೆ ನೋಡ್ತೀವಿ. ಅದು ಸಾಧ್ಯವೇ? ಅದು ಒಂದಕ್ಕೊಂದು ಎಷ್ಟು ನಂಟಿದೆ ಅಂತ ಹೇಳಿದ್ರೆ, ಒಂದು ಅಡಕೆ ಮರದ ಬುಡದಲ್ಲಿ ಇರ್ತಕ್ಕಂಥ ಒಂದು ಹುಲ್ಲು ಅಡಕೆ ಮರದ ಇಡೀ ಕಷ್ಟ ಸುಖವನ್ನು ಕೇಳುತ್ತದು. ನೀರು ಬಂದಿದೆಯಾ ಇಲ್ವಾ, ಅದು ಒಣಗೋಗಿ ಶುರು ಆಗದೆ ಅಂದರೆ ಅಡಕೆ ಮರಕ್ಕೂ ಸಮಸ್ಯೆ ಶುರು ಆಗದೆ ಅಂತ ನಮ್ಗೆ ಒಂದು ಗಡಿಯಾರ ಅದು ಟೈಮ್ ತೋರಿಸ್ದಾಗೆ. ಆಮೇಲೆ ಅದು ಎಷ್ಟು ವರ್ಷ ಇರುತ್ತೆ ಆ ಹುಲ್ಲು? 6 ತಿಂಗಳು ಇರುತ್ತೆ. 6 ತಿಂಗಳು ಆದಮೇಲೆ ಎಲ್ಲೋಗುತ್ತದು? ಸತ್ತೋಗುತ್ತೆ. ಸತ್ತೋದ್ಮೇಲೆ ಅದ್ರ ಹುಲ್ ತಿನ್ಲಿಕ್ಕೆ ಒಂದಷ್ಟು ಭೂಮಿಯಿಂದ ಕ್ರಿಮಿಗಳು ಬರ್ತವೆ. ಆ ಕ್ರಿಮಿಗಳು ಏನು ಮಾಡ್ತವೆ, ಎಲ್ಲವನ್ನ ತಿಂದು ಗೊಬ್ಬರ ಮಾಡ್ತವೆ ಅಲ್ವಾ, ಬ್ಯಾಲೆನ್ಸ್ ಮಾಡ್ತದೆ ಒಂದ್ರೊಂದಿಗೆ. ನನಗೆ ಬಹಳ ಜನ, ನಾನು ಓದ್ದಾಗ ಮಲೆನಾಡಿನಲ್ಲಿ ಇದ್ದ ಸಂದರ್ಭದಲ್ಲಿ ಲಂಟಾನ ತುಂಬಾ ಅಪಾಯಕಾರಿ ಅಂತ ಅಂತಿದ್ರು. ನನಗೆ ಲಂಟಾನ ನನಗೆ ತುಂಬಾ ಉಪಯೋಗ ಆಗಿರ್ತಕ್ಕಂಥದ್ದು ನನ್ನ ಅನುಭವ. ನಾನು ಅಡಿಕೆಯನ್ನ ನನ್ನ ಸ್ನೇಹಿತರ ಒತ್ತಾಸೆಯಿಂದ ನೆಟ್ಟವನು. ಮಂಡ್ಯದಲ್ಲಿ ಭತ್ತ ಕಬ್ಬು ಮಾತ್ರ ಬೆಳೀತಿದ್ದು, ಅವರು ನನ್ನ ಅವರ ಸ್ನೇಹದ ಸಂಕೇತವಾಗಿ ಅಡಿಕೆಯನ್ನು ತಂದಿಲ್ಲ, ಅವರೇ ನೆಟ್ಟು ಹೋದ್ರು. ಮುಖಮ್ಮದಿ ಮಂಜಣ್ಣ ಅನ್ನೋರು, ಅಜ್ಜಂಪುರದಲ್ಲಿದ್ದೆ ನಾನು 7 ವರ್ಷ, ಅವರ ನಮ್ಮ ಸ್ನೇಹದ ನೆನಪಿಗೋಸ್ಕರ ಅಡಿಕೆ ತಂದೆ, ಅವ್ರ ತೋಟದಿಂದಲೇ ತಂದು ನೆಟ್ಟೋದ್ರು ಅವರು. ಅವ 2 ವರ್ಷ ತುಂಬ ಚೆನ್ನಾಗಿ ಬಂತು ಅಡಿಕೆ ಮತ್ತು ಬಾಳೆ ಎಲ್ಲ. ಆದರೆ ಅದಾದಮೇಲೆ ಬರ ಬಂದ್ಬಿಡ್ತು, ನೀರೇ ಇರಲ್ಲ, ನಮ್ಮ ಅಡಿಕಟ್ಟೆಯಿಂದ ನೀರೇ ಬರಲಿಲ್ಲ ನಮಗೆ. ಆವಾಗ ಏನಾಯಿತು, ಬೆಳೆದಿದ್ದ ಅಡಿಕೆ ಎಲ್ಲ ಸತ್ತೋಗ್ಬಿಡ್ತು, ದೊಡ್ಡ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದ ಮರಗಳು. ನಾನು ಸೋತೆ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ಸುತ್ತ ಬೇಲಿ ಏನಿರಲಿಲ್ಲ, ಎಮ್ಮೆ ದನ ಆಡು ಕುರಿ ಎಲ್ಲ ಸುತ್ತ ಎಲ್ಲೆಲ್ಲಿ ಸಾಧ್ಯವಲ್ಲಿ ಮೇಯಿಸ್ತಿದ್ರು. ಬೃಹದಾಕಾರವಾಗಿ ಲಂಟಾನೆ ಬೆಳೆದ್ಬಿಡ್ತು, ಇಡೀ ಜಮೀನಲ್ಲಿ 1 ಎಕರೆ ಜಮೀನು ಇರೋದು, ದೊಡ್ಡ ಪ್ರಮಾಣದಲ್ಲಿ ಬೆಳೀತು. ಸುತ್ತಮುತ್ತ ಎಲ್ಲ ಖಾಲಿ ಜಮೀನುಗಳು ಬಿದ್ದಿದ್ದು, ಏನು ಬೇಸಾಯ ಯಾರು ಮಾಡ್ತಿರ್ಲಿಲ್ಲ. ಆಗ ನಾನು 2 ವರ್ಷ ಆದಮೇಲೆ ನೀರು ಕೊಟ್ಟರು ನಮಗೆ, ಕನ್ನಮಟ್ಕಟ್ಟೆಯಿಂದ ನೀರು ಕೊಟ್ಟರು. ಕಿತ್ತಾಕ್ಬಿಟ್ಟು ಇನ್ನೂ ಯಾಕೆ ಬೇರೆ ಬೇಸಾಯ ಮಾಡುವ, ನಾನು ಸೋತ್ನೇನೋ ಅಂತೇಳಿ ಆ ಗಿಡಗಳನ್ನು ಕೆಳ್ಸಕ್ಕೆ ಹೋದೆ. ನಾನು ಗಿಡಗಳು ಕೆಳ್ಸಕ್ಕೆ ಹೋದ್ರೆ ಒಳಗಡೆ 360 ಅಡಕೆ ಸಸಿ ಗಟ್ಟಿಮುಟ್ಟಾಗಿ ಕೂತಿದ್ದು. ಅದಕ್ಕೆ ಕಾರಣ ಲಂಟಾನ ಗಿಡಗಳು, ಅದು ಕೊಟ್ಟಂಥ ರಕ್ಷಣೆ, ಬಿಸಿಲಿನಿಂದ ಆದಂಥ ರಕ್ಷಣೆ. ಅದ್ರ ಎಲೆಯಿಂದ ಊದಿರತಕ್ಕಂಥ ಗೊಬ್ಬರ ನೋಡಬೇಕಾಯ್ತು, ಎಷ್ಟು ಸುಂದರವಾಗಿತ್ತು ಆ ಗೊಬ್ಬರ ಅಂತೇಳಿದರೆ ಬಹಳ ಅದ್ಭುತವಾಗಿ. ಕಪ್ಪಗೆ ಆ ಸಸಿಗಳನ್ನು ಸಾಕಲಿಕ್ಕೆ ಕೋಳಿಗಳು ಮರಿಗಳನ್ನು ತನ್ನ ರೆಕ್ಕೆಗಳಿಗೆ ಹೆಂಗೆ ಸಾಕ್ತು ಹಂಗೆ ಸಾಕಿದೆ ಅಂತ ನನಗೆ ಫೀಲಿಂಗ್ ಆಯಿತು. ಅದನ್ನು ಅನುಭವಿಸ್ತೆ ನಾನು. ಆಮೇಲೆ ಆ ತೋಟ ಎಷ್ಟು ಚೆನ್ನಾಗಿ ಬಂತು ಅಂತಂದರೆ, ನಾನು ಎಲ್ಲಿಯೂ ಒಂದು ಕಸ ತೆಗೆಯೋದಿಲ್ಲ ಇವಾಗಲೂ ಕೂಡ. ನಾನು ಮೊನ್ನೆ ಕೂಡ ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಯಾರೋ ಒಬ್ಬರು ಪ್ರೊಫೆಸರ್ ಬಂದು ವೀಡಿಯೋ ಮಾಡ್ಕೊಂಡು ಹೋದ್ರು ಅದನ್ನು, ಈ ತೋಟ ಹೇಗೆ ಮಾಡಿದಿರಿ ಅಂತ. ಯಾರೋ ಒಬ್ಬರು ಇನ್ನೊಬ್ಬರು ವೀಡಿಯೋ ಮಾಡಿದ್ದಾರೆ. ನನಗೆ ರಾಜ್ಯಾದ್ಯಂತದಿಂದ ಫೋನ್ ಮಾಡ್ತಾರೆ, ಹೇಗೆ ಸರ್ ಏನು ಎತ್ತ ಅಂತ ಅವ್ರು ಫೋನ್ ನಂಬರ್ ಕೊಟ್ಟಿದ್ದಾರೆ. ಇವತ್ತು ಸಹಜ ಕೃಷಿ ಈ ದೇಶಕ್ಕೆಲ್ಲ ಇಡೀ ಜಗತ್ತಿಗೆ ಅನಿವಾರ್ಯ. ನಾವು ಪರಿಸರವನ್ನು ಸಾಧ್ಯವಾದಷ್ಟು ಮನುಷ್ಯ ನಾಶ ಮಾಡಿದ್ದಾನೆ. ಈ ನಾವು ಮನುಷ್ಯರು ಬದುಕಲೇಬೇಕು ಅನ್ನೋದಾದರೆ ಪರಿಸರ ಉಳಿಲೇಬೇಕು. ಪರಿಸರವನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಾಶ ಮಾಡ್ತಾ ಇರೋರಿಂದ ಸಾಧ್ಯ. ಯಾವುದೇ ಕಾರಣಕ್ಕೂ ಬೇರೆಯವ್ರು ಬಂದು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಎಚ್ಚರಿಕೆ ನೀವು ಮಾಡ್ಕೊಳ್ಳೇಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಹಜ ಕೃಷಿ ಇವತ್ತಿಗೆ ಅತ್ಯಂತ ಅನಿವಾರ್ಯ ಅನ್ನೋದು ನನ್ನ ಅಭಿಮತ. ಈ ಸಾಮಾನ್ಯವಾಗಿ ಪ್ರಕೃತಿನಲ್ಲಿ ಒಂದು ಫೈಟಿಂಗ್ ಇದ್ದೇ ಇರುತ್ತೆ, ಯಾವುದು ಬದುಕಬೇಕು ಅನ್ನೋಂಥದ್ದು ನಿಸರ್ಗನೇ ತೀರ್ಮಾನ ತಗೊಳ್ತಾ ಇರುತ್ತೆ. ಯಾವ್ದು ಬಲವಾಗಿರುತ್ತೋ ಅದು ಬದುಕುತ್ತೆ, ಯಾವ್ದು ಬಲವಾಗಿ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮದು, ನಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಬಲವಾಗಿ ಮಾಡುವಂಥ ಜವಾಬ್ದಾರಿ ನಮ್ದಿರುತ್ತೆ. ಈಗ ನೀವಾಗಲೇ ಹೇಳ್ತಾ ಇರಿ, ಸಾವಯವ ಕೃಷಿ ಬಗ್ಗೆ ಒಂದು ಸಣ್ಣ ಪ್ರಸ್ತಾಪ ಮಾಡಿದ್ರಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಪದ್ಧತಿ ಅಂತ ಹೇಳಿ, ಈಗ ಸಹಜ ಕೃಷಿಗೂ ಈ ಸಾವಯವ ಕೃಷಿಗೂ ಇರುವಂಥ ವ್ಯತ್ಯಾಸ ಈಗ ಹೇಳಿ. ಸಹಜ ಕೃಷಿ ನಿಸರ್ಗದ ಜೊತೆಯಲ್ಲಿ ನಡೀತಕ್ಕಂಥ ಕೃಷಿ, ಸಾವಯವ ಕೃಷಿ ಮತ್ತೆ ನಾವು ರೈತರು ಅದರೊಳಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಸಾವಯವ ಕೃಷಿ ಕೂಡ ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಅದನ್ನು ಸಾವಯವ ಕೃಷಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ರೈತನೇ ಮಾಡ್ಕೊಂಡಾಗ, ಮತ್ತೆ ಇವರು ರಾಸಾಯನಿಕ ಗೊಬ್ಬರಗಳನ್ನು ಮಾರಾಟ ಮಾಡೋರ ಥರ ಸಾವಯವ ಕೃಷಿ ಮಿಷಿನ್ ಅಂತ ಮಾಡ್ಕೊಂಡು ಈಗ ದೊಡ್ಡ ಪ್ರಮಾಣದಲ್ಲಿ ಅವೆಲ್ಲ ಕಂಪ್ನಿಗಳು ಬಂದ್ಬಿಟ್ಟಿದ್ದಾವೆ ಸಾವಯವ, ಮತ್ತೆ ರೈತನ ಶೋಷಣೆ ಮಾಡುತ್ತೆ. ಅವರು ಪರೋಕ್ಷವಾಗಿ ಸಾವಯವ ಕೃಷಿಗೆ ರಾಸಾಯನಿಕ ಗೊಬ್ಬರಗಳ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಒಂದು ಗುಣ ಬಂದಿದೆ. ಈಗಾಗಲೇ ಬಾಟ್ಲಲ್ಲೇ ಕೊಡ್ತಾ ಇದ್ದಾರೆ ಇದನ್ನು, ಆ ಬಾಟ್ಲಲ್ಲಿ ತಗೊಂಡೋಗಿ ಅದು ಹಾಕಿದರೆ ಬದನೆಕಾಯಿ ಇಷ್ಟು ದಿನ ಬದನೆಕಾಯಿಗೆ ಬದಲಾಗಿ ಅಷ್ಟು ಉದ್ದ ಬಿಡುತ್ತೆ ಅಂತ ಅವರು ಕಳಿಸಿದ್ದಾರೆ. ನಾನು ಕೂಡ ನನ್ನ ಮನೆಗೂ ತಂದು ಕೊಟ್ಟರು ಅವರು, ನಾನು ದುಡ್ಡು ಕೊಟ್ಟೆ ತಗೊಂಡೆ. ತಗೊಳ್ಳುವಾಗೂ ಕೂಡ ಹೇಳಿದೆ, ನೋಡಪ್ಪ ಇದನ್ನು ತಗೊಳ್ತಾ ಇರೋದು ನಾನು ಇದು ಬೆಳಿಬೇಕು ಅಂತಲ್ಲ, ಇದನ್ನು ಬೆಳೆದರೂ ಕೂಡ ನಾನು ಅನುಸರಿಸಲ್ಲ ನಿಮ್ಮ ಪದ್ಧತಿಯನ್ನು, ಆದರೆ ನೀವು ಹೇಳುವ ಮಾತು ಸತ್ಯವ ಸುಳ್ಳ ಅಂತ ಸಾಬೀತು ಮಾಡ್ಕೋಬೇಕು, ನಾನು ಸುಮ್ಮನೆ ಮಾತಾಡೋಕ್ಕಾಗಲ್ಲ ಅಂತೇಳಿ ಎರಡು ಬಾಟ್ಲು ತಗೊಂಡಿದ್ದೆ. ಅವ್ರು ಹೇಳಿದ ಪ್ರಕಾರ ನಾವು ಮಾಡಿದ್ದೀವಿ, ಒಂದೇ ಒಂದು ರೂಪಾಯಿನಷ್ಟು ಫಲಿತಾಂಶ ಕೊಟ್ಟಿಲ್ಲ ಅದು. ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ ಅಷ್ಟೇ. ಸುಳ್ಳು ಹೇಳೋದು ಯಾಕೆ ಅಂತಂದರೆ ಅವರು ವೈಯಕ್ತಿಕ ಲಾಭ, ಈಗ ಜಗತ್ತೇ ಲಾಭದಾಯಕವಾದ ಹಿನ್ನೆಲೆಯಲ್ಲಿ ನೋಡುವುದು, ಎಲ್ಲವನ್ನೂ ಕೂಡ ಲಾಭವನ್ನೇ ವ್ಯಾವಹಾರಿಕವಾಗಿ ನೋಡ್ತಾರೆ. ಆದರೆ ಕೃಷಿಯನ್ನು ವ್ಯಾವಹಾರಿಕವಾಗಿ ನೋಡಿದರೆ ಅದರ ಪರಿಣಾಮವನ್ನು ಎಲ್ಲ ಎದುರಿಸ್ತೀವಿ ನಾವು. ಇವತ್ತೇನೋ ಚೆನ್ನಾಗಿರ್ಬೋದು, ಇವತ್ತು ನಾವು ತಿನ್ನೋ ಆಹಾರ ತಿಂದೇ ಇದ್ರೂ ಆಗುತ್ತೆ, ತಿನ್ನಲೇಬೇಕು ಅಂತ ಏನಿಲ್ಲ ಈ ಆಹಾರನ, ಆ ಮಟ್ಟಕ್ಕೆ ನಾವು ಬದಲಾಗಿದ್ದೀವಿ. ಅದರಿಂದ ಈ ಸಾವಯವ ಕೃಷಿ ಅದರೊಳಗೆ ರೈತ ನಿಜ ಹೇಳೋದಾದರೆ ನಾನು ಅದನ್ನ ಬಾಲ್ಯದಲ್ಲಿದ್ದಾಗ ಮಾಡ್ತಿಲ್ಲ, ಅದೇ ನಿಜವಾದ ಸಾವಯವ ಕೃಷಿ. ಯಾಕೆ ಅಂದರೆ ದನ ಎಮ್ಮೆ ಕುರಿ ಆಡುವುದ ಸಗಣಿಯನ್ನು ಅವನು ರೈತ ಒಂದು ಕಡೆ ಹಾಕಿ ಅದನ್ನು ಕೊಳೆ ಹಾಕಿ ಒಂದು ಅದ ಆದಮೇಲೆ ತಿಪ್ಪೆ ಮಾಡಿ ಅದ ಆದಮೇಲೆ ಬಿತ್ತನೆ ಮಾಡಿ ಮತ್ತು ನಾಟಿ ಗಿಟಿ ಮಾಡೋಕೆ ಮುಂಚಿತವಾಗಿ ಇಡೀ ಜಮೀನಿಗೆಲ್ಲ ಹರಡಿ ಅದು ಸಾವಯವ ಕೃಷಿ. ಅದರಲ್ಲಿ ಅವಂದೇ ಸ್ವಾವಲಂಬನೆ, ಅದರಲ್ಲಿ ಸರಳತೆ ಸ್ವಾವಲಂಬನೆ. ಸರಳತೆ ಸ್ವಾವಲಂಬನೆ ಇಲ್ಲದೆ ನೀವು ಮತ್ತೆ ಮಾರ್ಕೆಟ್ಗೆ ಹೋಗಿ ಬಾಟ್ಲುಗಳು ತರುವುದು ಅಥವಾ ಅಲ್ಲೆಲ್ಲೋ ಇನ್ನೊಂದು ಕಡೆಯಿಂದ ಯಾವುದು ಹುಳುಗಳು ತರೋದು, ಆ ಹುಳುಗಳು ತಗೊಂಡ್ಬಂದು ಡೆವಲಪ್ ಮಾಡೋದು ಅದೆಲ್ಲ ಅಗತ್ಯ ಏನಿಲ್ಲ. ಎರೆಹುಳುಗಳಂತಂದು ನಿಸರ್ಗದೊಳಗೆ ಇದೆ ಶಕ್ತಿ. ಈಗ ನೀವು ನನ್ನ ತೋಟಕ್ಕೆ ಬಂದು ನೋಡಿ, ಸುಮ್ಮನೆ ಕೆದಕಿ ಒಂದು ಓಳು ಹುಳ ಸಿಗುತ್ತೆ, ಅದು ನಾವೇನು ಎಲ್ಲಿಂದಲೂ ತಂದು ಬಿಟ್ಟಿದ್ದಲ್ಲ, ತಾನಾಗಿ ತಾನೇ ಅದು ಹುಳ ತಿನ್ಲಿಕ್ಕೆ ಬರ್ತದದು. ಈಗ ಇತ್ತೀಚೆಗೆ ಮೊನ್ನೆ ಈಗ ನೀವು ಪಕ್ಷಿ ಮತ್ತು ಪ್ರಾಣಿಗಳ ಚಿತ್ರ ಛಾಯಾಚಿತ್ರಗಾರರು, ನಿಮಗೂ ಅನುಭವ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಮಧುಮನೆಯಲ್ಲಿ ತೆಗೆದಿರ್ತಕ್ಕಂಥ ಪಕ್ಷಿ ಇವತ್ತು ನನ್ನ ಮನೆಗೆ ಬಂದು ಗೂಡು ಕಟ್ಟುತ್ತೆ, ಯಾಕೆ ಬರ್ತಾ ಇದೆ? ನಾನು ಬರೀ ಪಕ್ಷಿಗಳು ಮಾತ್ರ ಬಂದಿದ್ದೇವೆ ಅಂತ ಅನ್ಕೊಂಡಿದ್ದೆ. ನಾನು ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ನನ್ನ ಅಡಕೆ ತೋಟದಲ್ಲಿ ಒಂದು ತೆಂಗಿನ ಮರದ ಮೇಲೆ ಒಂದು ಜೇಡ ಬಂದಿತ್ತು. ಜೇಡ ಅಂತ ಗೊತ್ತೇ ಆಗೋದೇ ಇಲ್ಲ, ತೆಂಗಿನ ಮರದ ತೊಗಟೆ ಯಾವ ರೀತಿ ಇದೆಯೋ ಅದೇ ಥರ ಇದೆ ಅದು. ಅದು ಒಂದು ಅದನ್ನು ತೆಗೆದೆಲ್ಲ ಫೋಟೋ ಇಟ್ಟು ಆದ ಮೂರ್ನಾಲ್ಕು ದಿವಸಕ್ಕೆ ಪೇಪರ್ನಲ್ಲಿ ಒಂದು ಸುದ್ದಿ ಬಂತು, ಬನ್ನೇರುಘಟ್ಟದಲ್ಲಿ ಹೊಸ್ದಾಗಿ ಬಂದಿರತಕ್ಕಂಥ ಜೇಡ ಇದು ಅಂತ ಫೋಟೋ ಹಾಕಿದ್ರು ಅವರು. ಹೊಸ್ದಾಗಿ ಈಗ ಇದು ಹೊಸ ಜೇಡ ಅಂತ, ಅದೇ ಜೇಡ ಸೇಮು ನಾನು ನೋಡಿದ್ದು, ನಾನು ಫೋಟೋ ತೆಗೆದ ಜೇಡವೆ. ನಾನು ಅದನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆ ಪೇಪರ್ ನ್ಯೂಸು ಕೂಡ ಇದೆ, ವ್ಯತ್ಯಾಸ ಗೊತ್ತಾಗುತ್ತೆ ಅದು. ಅಂದರೆ ಇವತ್ತು ಪ್ರಾಣಿ ಪಕ್ಷಿಗಳ ಜೊತೆಗೆ ಕೀಟಗಳು ಕೂಡ ವಲಸೆ ಹೋಗ್ತಾ ಇದ್ದಾವೆ. ವಲಸೆ ಹೋಗಲಿಕ್ಕೆ ಅನೇಕ ಕಾರಣಗಳು, ನಮ್ಮದೇ ಮನುಷ್ಯನೇ ಕಾರಣ ಆಗ್ತಾ ಇದೆ. ಈ ವಲಸೆ ಎಷ್ಟು ಮಟ್ಟಿಗೆ ಮನುಷ್ಯನಿಗೆ ಅಥವಾ ಪರಿಸರಕ್ಕೆ ಅಥವಾ ಪ್ರಕೃತಿಗೆ ಉಪಯೋಗ ಆಗ್ತಾ ಇದೆಯಾ, ನಷ್ಟ ಆಗ್ತಾ ಇದೆಯಾ ಅನ್ನೋದು ನಮ್ಮ ಊಹೆಗೂ ನಿಲುಕದೇ ಇರತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಅದರ ಪರಿಣಾಮವನ್ನು ನಾವು ಎರಡು ವರ್ಷ ಕರೋನಾ ಸಂದರ್ಭದಲ್ಲಿ ಅನುಭವಿಸಿದ್ದೀವಿ. ಇಲ್ಲಿಂದಲೋ ಬಂದ ಕರೋನಾ ಇಲ್ಲಿ ಎಷ್ಟು ಜನನ ಬಡ್ದಾಕೋಯ್ತು, ಅದು ಒಂದು ಕೀಟ, ಅದು ಒಂದು ಕ್ರಿಮಿ ತಾನೆ ಇಲ್ಲಿಂದ ಬಂದಿದ್ದು. ಇದಕ್ಕೆಲ್ಲ ಕಾರಣಕರ್ತರು ಯಾರು? ನಾವೇ. ನಿಸರ್ಗವನ್ನು ನಮ್ಮ ಸ್ವಂತ ಲಾಭಕ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಯಾಂತ್ರೀಕರಣ ಅನ್ನೋದು ನಿಸರ್ಗದ ಜೊತೆಯಲ್ಲಿ ಯಾಂತ್ರೀಕರಣ ಆಗಬಾರ್ದು. ನಿಸರ್ಗವೇ ಒಂದು ದೊಡ್ಡ ಯಂತ್ರ, ಹೌದು, ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಅದನ್ನು ಡಿಸ್ಟರ್ಬ್ ಮಾಡಿ ನಾನು ಹಂಗಂತೇಳಿ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡೋದು ಬೇಡವೆ, ಮಾಡಬೇಕು, ಆದರೆ ಯಾವುದಕ್ಕೆ ಸಂಬಂಧಪಟ್ಟಾಗೆ, ಇದಕ್ಕೆ ಸಂಬಂಧಪಟ್ಟಾಗ ಮಾಡಬಾರ್ದು. ಬೇರೆ ಬೇರೆ ವಿಧಾನ, ಈಗ ನೀವು ನೀರು ಕಟ್ಟಿ ನೀರು ಹಾಯಿಸ್ಬೇಕು, ಅದಕ್ಕೊಂದು ಸಣ್ಣ ಕಾಲುವೆ ಮಾಡಬೇಕಾದ್ರೆ ಅಲ್ಲೊಂದು ವೈಜ್ಞಾನಿಕ ವಿಧಾನ ಬೇಕಾಗುತ್ತೆ, ಕೆರೆಕಟ್ಟೆಗಳನ್ನು ಮಾಡಬೇಕಾದ್ರೆ ಅಥವಾ ಇಂಥದಕ್ಕೆಲ್ಲ ಬೇಕಾಗ್ತದೆ. ಆದರೆ ನೀವು ಆಹಾರೋತ್ಪಾದನೆಗೆ ಅಥವಾ ಮರಗಿಡಗಳನ್ನು ನೆಟ್ಟು ಬೆಳೆಯೋದಕ್ಕೆಲ್ಲ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬೆಳಿತೀವಿ. ಅತ್ತು ಈಗ ನೋಡಿ ಹೆಂಗಾಗಿದೆ ಅಂತಂದರೆ, ಸಾಮೂಹಿಕವಾಗಿ ಗಂಧದ ಮರ ನೆಡೋಕ್ಕೆ ಶುರುವಾಗಿದ್ದಾರೆ, ಸಾಮೂಹಿಕವಾಗಿ ಟೀಕ್ ನೆಡೋಕ್ಕೆ ಶುರುವಾಗಿದ್ದಾರೆ, ಮೊನೋಕಲ್ಚರ್ ಶುರು ಮಾಡಿದ್ದಾರೆ. ಇದ್ರ ಪರಿಣಾಮ ಏನಾಗ್ಬೋದು? ಯಾಕೆ ಮೊನೋಕಲ್ಚರ್ನ ನಾವು ಹೆಚ್ಚೆಚ್ಚು ಪ್ರಚಾರ ಮಾಡ್ತಾ ಇದ್ದೀವಿ? ನಾಳೆಗೆ ಆಹಾರ ಸಮಸ್ಯೆ ಶುರುವಾಗುವುದಿಲ್ಲ. ಆಹಾರ ಸಮಸ್ಯೆಯನ್ನು ಬಗೆಹರಿಸೋರು ಯಾರು? ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಆಗ ರೈತರು ಏನು ಹೇಳ್ತಾರೆ, ನಮ್ಗೆ ಲಾಭದಾಯಕ ಅಲ್ಲ ಅಂತ. ಆಯಿತು, ಇವರು ಲಾಭದಾಯಕ ಆಗೋ ಕೆಲಸನೇ ಮಾಡ್ತಾವ್ರೆ ಅಂತ ಅನ್ನೋದಾದರೆ ನೀಲಗಿರಿ ನೆಟ್ಟರು, ಸರ್ವೆ ನೆಟ್ಟರು ಲಾಭದಾಯಕ ಆಯ್ತಾ? ಅದು ಈಗೆಲ್ಲ ಕಿತ್ತಾಕ್ತಾ ಇದ್ದಾರಲ್ಲ. ಈಗ ನಾವು ಯಾವಾಗಲೂ ವೈವಿಧ್ಯತೆಯನ್ನು ನಾವು ಬಯಸ್ತೀವಿ. ವೈವಿಧ್ಯತೆ ಯಾಕೆ ಇರ್ಬೇಕು ಹೇಳಿ? ವೈವಿಧ್ಯತೆ ಇಲ್ಲದೆ ಹೋದರೆ ಮನುಷ್ಯ ಇಡೀ ಮನುಷ್ಯ ಸಮಾಜ ಬದುಕಲಿಕ್ಕೆ ಹೇಗೆ ಸಾಧ್ಯ? ಈಗ ನನಗೆ ಒಂದು ಗುಲಾಬಿ ಹೂವೇ ಒಂದಿದ್ರೆ ಸಾಕ? ಬೇರೆ ಬೇರೆ ಎಲ್ಲದರಲ್ಲೂ ವೈವಿಧ್ಯತೆ ಬೇಕು ಇವ್ರಿಗೆ. ಆದರೆ ಈ ವಿಷಯದಲ್ಲಿ ಮಾತ್ರ ಏಕತಾನತೆ ಯಾಕೆ? ಆಹಿನಲ್ಲಿ ನಾವು ಸಹಜ ಕೃಷಿ ಮತ್ತು ಸಾವಯವ ಕೃಷಿಯ ಅಂತರವನ್ನು ತಿಳ್ಕೊಂಡು ಸಾವಯವ ಕೃಷಿಯನ್ನು ರೈತನೇ ಶುರು ಮಾಡ್ಕೊಂಡ್ರೆ ಅದರಲ್ಲಿ ಸಮಸ್ಯೆ ಇಲ್ಲ. ಮತ್ತೆ ಅದಕ್ಕೆ ಕಂಪನಿಗಳು ಸರ್ಕಾರಗಳು ಮೂಗು ತುರಿಸಿದ್ರೆ ಮತ್ತೆ ರಾಸಾಯನಿಕ ಗೊಬ್ಬರಗಳು ಬಳಸೋದಕ್ಕೂ ಅದಕ್ಕೂ ವ್ಯತ್ಯಾಸ ಇಲ್ಲ. ಈ ಕ್ರಿಮಿ ಕೀಟಗಳನ್ನು ಕೂಡ, ಅಂದರೆ ಭೂಮಿನ ಸೃಷ್ಟಿ ಮಾಡುವಂಥ ಅಥವಾ ಪ್ರಕೃತಿಯನ್ನು ಸೃಷ್ಟಿ ಮಾಡುವಂಥ ಕ್ರಿಮಿ ಕೀಟಗಳನ್ನು ನಮಗೆ ಬೇಕಾದಂಗೆ ಪಳಗಿಸ್ಕೊಳ್ಳುವಂಥ ಚಾಣಾಕ್ಷತನ ನಮಗೆ ಬೇಕಾಗುತ್ತೆ. ಹಾಗಾಗಿ ಸಹಜ ಕೃಷಿನೂ ಆ ಕಾರಣಕ್ಕಾಗಿ ಇರುವಂಥದ್ದು. ಈಗ ಎರೆಹುಳನ್ನು ಕೂಡ ಅಷ್ಟೇ, ನೀವು ಮೇಲ್ಪದರ ನೀವು ನಾಶ ಮಾಡಿದ್ರಿ ಅಂತೇಳಿದ್ರೆ ಸಹಜವಾಗಿ ಅದು ಎರೆಹುಳುಗಳು ತುಂಬ ಆಳಕ್ಕೆ ಹೋಗುತ್ತೆ. ಎರೆಹುಳುಗಳು ಮೇಲಕ್ಕೆ ಬರೋದಿಲ್ಲ. ಅತ್ಯಂತ ಉತ್ತುವಂಥ ಅತ್ಯಂತ ಸಣ್ಣ ಜೀವಿ ಅದು, ನೆಲವನ್ನು ಉತ್ತಿ ಬಿತ್ತೋದಕ್ಕೆ ಉಳುಮೆ ಮಾಡುವಂಥ ಒಂದು ಸಣ್ಣ ಜೀವಿ. ಅದನ್ನೇ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಎಲ್ಲಿಂದನ ತಗೊಂಬಂದು ಮತ್ತೆ ಎರೆಹುಳ ಅಗತ್ಯನೇ ಇರೋದಿಲ್ಲ. ಇರೋಂತ ಎರೆಹುಳುಗಳನ್ನ ಅದ್ ಮೇಲ್ ಬಂದು ಮತ್ತೆ ಭೂಮಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಎರೆಹುಳುಗಳಿದೆ. ಎರೆಹುಳುಗಳಿದೆ, ಮರಗಿಡಗಳು ಎಲ್ಲೆಲ್ಲಿದಾವೆ ಅಲ್ಲೆಲ್ಲ ಎರೆಹುಳುಗಳಿದೆ. ಎರೆಹುಳುಗಳು ಇರುವುದೆ ಭೂಮಿಯ ಸಮತೋಲನವನ್ನು ಕಾಪಾಡಲಿಕ್ಕೆ ಮತ್ತು ಮರಗಿಡಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಆಹಾರ, ಒಂದಕ್ಕೊಂದು ಕನೆಕ್ಷನ್ ಇದೆ ಅವಕ್ಕೆ. ಎಲೆ ಎರೆಹುಳುಗ ಆಹಾರ ಆದರೆ ಎರೆಹುಳು ತಿಂದು ಬೀಸಾಕಿದ ಗೊಬ್ಬರ ಮರಗಿಡಗಳಿಗೆ ಆಹಾರ ಆಗುತ್ತೆ. ಹಾಗೆ ಪಕ್ಷಿಗಳು ಕೂಡ. ಈಗ ನೀವು ಪಕ್ಷಿಗಳ ಬಗ್ಗೆ ನೋಡಿದಿರಿ, ನಾನು ನನ್ನ ಪುಸ್ತಕದಲ್ಲಿ ಮರ್ಕೊಂಡಿದ್ದೀನಿ ಅದನ್ನು. ಪಕ್ಷಿಗಳು ಅವನತಿಯಾದ ದಿವಸ ಮನುಷ್ಯ ಸತ್ತೋಯ್ತಾನೆ ಅಂತ. ಮನುಷ್ಯನ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾವು ಪಕ್ಷಿಗಳು ಎಷ್ಟೊಂದು ಕಳ್ಕೊತಾ ಇದೀವಿ ಇವತ್ತು. ಪಕ್ಷಿಗಳ ಬಗ್ಗೆ ಗಮನ ಇದೆಯಾ ನಮಗೆ? ಏನಂದ್ರೆ ಏನಿಲ್ಲ, ತುಂಬಾ ದೊಡ್ಡ ಉದಾಹರಣೆ ಇದೆ. ಡೋಡೋ ಹಕ್ಕಿ ಒಂದು, ಡೋಡೋ ಹಕ್ಕಿ ಈಗ ನಾಶನೇ ಆಗೋಯ್ತದ. ಅದ್ರ ಅದನ್ನ ಅವಲಂಬಿಸಿಕೊಂಡಿರೋ ಮರಗಳೆಲ್ಲ ಕೂಡ ನಾಶ ಆಗ್ತಾ ಇದಾವೆ. ಈಗ ನಾವು ನಮ್ಮ ಬಾಲ್ಯದಲ್ಲಿ ಆಕಾಶದಲ್ಲಿ ಚಿತ್ರ ಬಿಡಿಸ್ಕೋದಾಗೆ ಬೆಳ್ಳಕ್ಕಿಗಳ ಸಾಲುಗಳು ಹೋಯ್ತಿದ್ವಲ್ಲ, ನೋಡ್ತಾ ಇದೀವಿ ಈಗ ನಾವು ಊರುಗಳಲ್ಲಿ ಗುಬ್ಬಚ್ಚಿಗಳು ಕಾಣ್ತಾ ಇದೀವ. ಯಾಕೆ ಹಿಂಗ ಆಗ್ತಾ ಇದೆ? ಇದನ್ನೆಲ್ಲ ನಾವು ಯೋಚನೆ ಮಾಡದೆ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಬಿಲ್ಡಿಂಗು ಕಾರ್ಗಳು ಕೊಡ್ಬೋದೇ ಹೊರತು ನೀರು, ಒಳ್ಳೆ ಗಾಳಿ, ಶುದ್ಧವಾದ ಆಹಾರ ಏನು ಕೊಡಲಿಕ್ಕೂ ಸಾಧ್ಯ ಆಗಲ್ಲ. ನಾವು ಏನು ನಿಜವಾಗಿ ಕೊಡಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ನಾವು ಅರ್ತ್ಕೋಬೇಕಾಗತ್ತೆ. ಅಲ್ಲ, ಬಹುಶಃ ಅದು ಚರ್ಚೆಗೆ ಇನ್ನೊಂದು ಚರ್ಚೆಗೆ ಅವಕಾಶ ಆಗುವಂಥ ವಿಷಯ ಆಗುತ್ತೆ ಅಂತ ಅನ್ಸುತ್ತೇನೆ. ಹಕ್ಕಿಗಳು ಯಾಕೆ ಈ ಥರ ವರ್ತನೆ ಮಾಡ್ತಾ ಇದ್ದಾವೆ ಅನ್ನೋದು ಕೂಡ. ಈಗ ಸಹಜ ಕೃಷಿ ಇದೆಯಲ್ಲ, ಲಾಭದಾಯಕ ಹೇಗೆ? ಖಂಡಿತ ಲಾಭದಾಯಕ. ಹೇಗೆ ಅಂದರೆ, ಈಗ ನಾನು ಮಾಡಿರೋ ಅನುಭವವನ್ನೇ ನಾನು ನಿಮ್ಗೆ ಹೇಳ್ತೀನಿ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಎಕರೆ ಕಬ್ಬನ್ನು ನೆಟ್ಟರೆ ಆ ಕಬ್ಬನಿಂದ ಎಲ್ಲ ಖರ್ಚು ವೆಚ್ಚಲ ಕೇಳಿದ್ರು ಒಂದು 50-60 ಸಾವಿರ ಲಾಭ ಸಿಗ್ಬೋದು. ರೈತನ ದುಡಿಮೆಯನ್ನು ಲೆಕ್ಕ ಹಾಕಿದೆ, ಅವನ ಭೂಮಿಯ ಬಾಡಿಗೆಯನ್ನು ಬಿಟ್ಟು ಅವನ ದುಡಿಮೆಯನ್ನು ತೆಗೆದಾಕಿ ಬರ್ತಕ್ಕಂಥ ಲಾಭದಿಂದ ಕಬ್ಬನ್ನೇ ಲಾಭದಾಯಕ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು, ನಮ್ಮ ಸ್ನೇಹಿತರೊಬ್ಬರು ಮಾಡಿದ್ರು, ಸಕ್ಸಸ್ ಆಗಿದ್ರು, ತೀರೋಗ್ಬಿಟ್ರು ಅವರು. ಈಗ ನಾನು ಕಬ್ಬನ್ನು ಬೆಳೆ ಮಾಡಲಿಕ್ಕೆ ಆಗಲಿಲ್ಲ. ಅಡಕೆ ಬಗ್ಗೆ ನನ್ನ ಅನುಭವವನ್ನು ನಾನು ಹೇಳ್ತೀನಿ. ಬೇರೆ ಅಡಕೆ ಬೆಳೆಯವ್ರಿಗೂ ಕೂಡ ನನಗೂ ಅದಕ್ಕೆ ಕಂಪೇರ್ ಮಾಡ್ಕೊಬೇಕಂತ ನೋಡ್ಬೋದು. ಈಗ ಅಡಿಕೆ ನಾನು ಒಂದು ವರ್ಷಕ್ಕೆ ಏನು ಬರ್ತಿದ್ದು ಫಸಲು, ನನ್ನ ತೋಟದಲ್ಲಿ 500 ಅಡಿಕೆ ಸಸಿಗಳನ್ನು ಹಾಕಿದ್ದೀನಿ. ಅದರಲ್ಲಿ 460 ಅಡಿಕೆ ಸಸಿಗಳು ಫಸಲು ಕೊಡ್ತವೆ. ಒಂದು 30 ತೆಂಗಿನ ಸಸಿ ಹಾಕಿದ್ದೀನಿ ಸುತ್ತ. ವರ್ಷಕ್ಕೆ 50,000 ರೂಪಾಯಿ ತೆಂಗಿನ ಸಸಿಯಿಂದ, ಕಳೆದ ವರ್ಷ 300,000 ಅಡಿಕೆಯಿಂದ ಬಂದಿದೆ. ಅಂದರೆ 3.5 ಲಕ್ಷ ರೂಪಾಯಿ ಆದಾಯ ಆಯಿತು ಒಂದು ಎಕರೆಗೆ. ನಾನು ನಿರೀಕ್ಷೆ ಮಾಡ್ಕೊಂಡು ಪ್ರಯೋಗ ಮಾಡೋಕೆ ಹೊರಟಿದ್ದು ಎಷ್ಟು ಅಂದರೆ, ಒಂದು ಎಕರೆಗೆ 6-7 ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕು, ಮಾಡಿ ತೋರಿಸ್ಬೇಕು ಅನ್ನುವಂಥ ಲೆಕ್ಕದಲ್ಲಿ ಹೋಗಿದ್ದಲ್ಲಿಗೆ. ಅದಕ್ಕೆ ಬೇರೆ ಬೇರೆದು ಮಾಡ್ಬೋದಾಗಿತ್ತು, ನನಗೆ ಅದು ಅವಕಾಶ ಆಗಲಿಲ್ಲ. ಯಾಕೆಂದರೆ ನಾನು ಒಂದು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದರಿಂದ ನಾನು ಹೆಚ್ಚು ಅಲ್ಲಿ ತೊಡಕಬೇಕಾಗಿದ್ದರಿಂದ ಇದು ಮಾಡಲಿಕ್ಕೆ ಆಗಲಿಲ್ಲ. ಬಾಳೆ ಬೆಳಿಬೋದು, ಕೊಕ್ಕೋ ಬೆಳಿಬೋದು, ಮೆಣಸು ಬೆಳಿಬೋದು, ಇವೆಲ್ಲದರಿಂದ 5 ಲಕ್ಷಕ್ಕಿಂತ ಕಡಿಮೆನೂ ಆಗೋದಿಲ್ಲ. ಈಗ ಅಡಿಕೆಯಿಂದ 3 ಲಕ್ಷ, ಎಳ್ನೀರು ಅಥವಾ ತೆಂಗಿನಿಂದ 50,000 ಅಂದರೆ 3.5 ಲಕ್ಷ ದುಡ್ಡಾಯಿತು. ಅದೇನು ಕಣ್ಕಟ್ಟು ವ್ಯಾಪಾರ ಅಲ್ಲ, ಆನ್ಲೈನಲ್ಲಿ ನಮಗೆ ದುಡ್ಡು ಬರುತ್ತೆ, ಅಕೌಂಟ್ ಬಂದು ಬೀಳುತ್ತೆ, ಅದ್ರಿಗೂ ನೋಡ್ಬೋದು ಅದನ್ನು. ಈಗ ಹೆಚ್ಚಿನ ಜನಕ್ಕೆ ಗೊತ್ತಾಗಿದೆ, ನಮ್ಮನ್ನೆಲ್ಲ ಬೈತಿದ್ದವರು ಅವರೆಲ್ಲ ಎಷ್ಟಕ್ಕೆ ಮಾರಾಟ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ. ಈಗ ಅವರು ಭಾಳ ಜನ ಅದು ಮಾಡ್ತಾರೆ. ಭತ್ತ ಕೆಲವು ವಿಷಯಗಳಲ್ಲಿ ಏನು ಇವ್ರು ಕಳೆ ಅಂತಾರಲ್ಲ, ಆ ಕಳೆಯನ್ನು ರಕ್ಷಣೆ ಮಾಡಿ ನಾವು ನೆಟ್ಟಿರ್ತಕ್ಕಂಥ ಗಿಡವನ್ನು ರಕ್ಷಣೆ ಮಾಡಲಿಕ್ಕೆ ಆರಂಭದಲ್ಲಿ ಸಣ್ಣ ಸಣ್ಣ ಕಳೆಗಳನ್ನು ತೆಗೆದಾಕೋದು ಒಳ್ಳೆಯದು. ಯಾಕೆಂದರೆ ಅದು ಮೇಲಕ್ಕೆದ್ಮೇಲೆ ಅದೇ ಅದಾಗಿದ್ದದೆ ನಾವು ಬೆಳೆಯೋ ಬೆಳೆ ಅದನ್ನು ಅಮುಕ್ಬಿಡುತ್ತೆ, ಅದನ್ನ ನೆರಳಾಗೋಯ್ತದೆ, ಅದು ಸೋತ್ಗಳಿರ್ತದೆ. ನಮ್ಮ ಭತ್ತದ ಗದ್ದೆಗಳು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಜನರಿಗೆ, ನೀರು ಬಿಡ್ತಾರಲ್ಲ, ಫಸ್ಟು ಕಳೆ ಕಿತ್ತಿರ್ತಾರಲ್ಲ, ಆಮೇಲೂ ಕಳೆ ರಾಶಿ ಹುಟ್ಟಿರ್ತದೆ, ಭತ್ತ ಮೇಲೆ ಬೆಳೆದಿರೋದ್ರಿಂದ ಕೆಳಗಡೆ ಕೂತಿರ್ತದೆ ಅಷ್ಟೇ ಅದು. ಆ ರೀತಿ ಬೇಸಾಯವನ್ನು ನಾವು ಮಾಡಿದರೆ ನೋಡಿ, ಒಂದು ನಾನು ಇಡೀ ವರ್ಷಕ್ಕೆ 2,500-3,000 ಕೊಡ್ತೀನಿ ಆ ಹುಲ್ಲನ್ನು ಕತ್ತರಿಸಾಕ್ಲಿಕ್ಕೆ. ಯಾವಾಗ ಅಡಕೆ ಕುಯ್ಯಕ್ಕೆ ಬಂದಾಗ ಇನ್ನು ಸ್ವಲ್ಪ ದಿವಸ ಇದೆ ಏನೋ ಕತ್ತರಿಸಿದ್ರೆ ಅದೆಲ್ಲ ಒಣಗಿ ಚಾಪೆ ಆದಂಗೆ ಆಗ್ಬಿಡುತ್ತೆ, ಒಂದು ಒಂದು ಒದಕೆ ಆಗುತ್ತೆ, ಮಲ್ಚಿಂಗ್ ಆದಂಗೆ ಆಗುತ್ತೆ. ಅವನು ಅಡಕೆಲ್ಲ ಅದ್ರ ಮೇಲೆ ಬಿದ್ದಾಗ ಅವನು ಆಯ್ಕೊಂಡು ತಗೊಂಡು ಹೋಗ್ತಾನೆ ಕುಯ್ಯುವಾಗ, ಅದು ಕಾಣಿಸುತ್ತೆ, ಇಲ್ಲಾಂದರೆ ಹುಲ್ಲೊಳಗೆ ಕಾಣಿಸೋದಿಲ್ಲ ಕುಯ್ಯುವಾಗ. ಅದು ಎಷ್ಟು ದಿವಸ ಆದರೆ ಒಂದು ಆ ಒಂದು 2-3 ತಿಂಗಳೊಳಗೆ ಗೊಬ್ಬರ ಆಗೋಗುತ್ತೆ, ಮತ್ತೆ ನೆಕ್ಸ್ಟ್ ಇಯರ್ ಪುನಃ ಹುಟ್ಟುತ್ತೆ. ನಾನು ಬೇರೆ ಸಹಿತ ಕಿತ್ತಾಕಲ್ಲ, ಕೊಚ್ಚಾಕೋದು ಈ ಥರ ಕತ್ತರಿಸಿ ಕತ್ತರಿಸಿ ಕತ್ತರಿಸಿ ಬಿಡೋದು. 3,000 ಇನ್ವೆಸ್ಟ್ ಮಾಡೋದು ನಾನು, ಅದರಿಂದ ಆಚೆಗೆ ಇನ್ವೆಸ್ಟ್ ಮಾಡಲ್ಲ. ನಮ್ಮದು ನೀರಿಂದು ಸಮಸ್ಯೆ ಇಲ್ಲ, ಯಾಕೆಂದರೆ ಕನ್ನಂಬಾಡಿ ಕಟ್ಟೆ ನೀರಾದ್ರಿಂದ, ಚಾನಲ್ ನೀರಾದ್ರಿಂದ ಕಾವೇ ಅದು ನಮ್ಮ ಕೆರೆ ಕೆಳಗಿದೆ, ಕೆರೆ ತುಂಬ ತಕ್ಷಣ ನಾನು ನೀರನ್ನು ಹೆಚ್ಚಿಗೆ ಬಿಡಲ್ಲ. ತಿಂಗಳಿಗೆ 1,000-1.5 ತಿಂಗಳು ಮಳೆಗಾಲದಲ್ಲಂತೂ ನಾನು ನೀರೇ ಕಟ್ಟುವುದಿಲ್ಲ. ಆಚೆಗೆ ಸೀಪೇಜ್ ಹೋಗಲಿಕ್ಕೆ ಚಾನಲ್ ಮಾಡಿದ್ದೀನಿ, ಆಚೆಗೆಲ್ಲ ಹೋಗುತ್ತದು. ಆದರೆ ಬೇಸಿಗೆಲ್ಲಂತೂ 1-1.5 ತಿಂಗಳಿಗೆ ನೀರು ಕಟ್ಟುವುದಷ್ಟೇ. ಅದರಿಂದ ಏನಾಗುತ್ತೆ, ಈಗ ಒಂದು ಕಡೆಯಿಂದ ನಾವು ಸ್ವಾವಲಂಬಿಗಳು, ಹೆಚ್ಚು ಕಾರ್ಮಿಕರ ಅಗತ್ಯ ಬೀಳೋದಿಲ್ಲ. ಎರಡನೇದು, ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕಾಗುತ್ತೆ ಲಕ್ಷಾಂತರ ರೂಪಾಯಿ ಕೊಟ್ಟು. ಈಗ ಮಲೆನಾಡುಗಳಲ್ಲೆಲ್ಲ ಅಡಕೆನ ಹಿಂಗೆ ಬೆಳೀತಾರಂತೆ, ನನಗದು ಗೊತ್ತಿಲ್ಲ. ರಾಸಾಯನಿಕ ಇವರು ನಮ್ಮ ಮನೆಯೊಳಗೆ ಕೂಡ ಅಲ್ಲೇ ಅಡಕೆ ಬೆಳೆದು ಪುತ್ತೂರು ಕಡೆಯಿಂದ ಬಳಸ್ತಾರೆ. ಅವ್ರು ಯಾವ ಮಟ್ಟಕ್ಕೆ ಬಳಸ್ತಾರೆ ಅಂದರೆ, ಒಂದ್ಸರಿ ನಾವು ಹೋದಾಗ ಈ ನರೇಂದ್ರ ರೈ ದೇರ್ಲ ಅವ್ರ ಮನೆಗೆ ಹೋಗಿದ್ದೆ ಒಂದ್ಸರಿ, ಅವ್ರ ಪೈಪ್ ಇಟ್ಕೊಂಡು ಗೊಲೆಗೆ ಸ್ಪ್ರೇ ಮಾಡೋದು ನೋಡೋಂಗೆ ಆಶ್ಚರ್ಯ ಆಯ್ತು, ಇದಕ್ಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು. ಮೊನೆ ನಿಲ್ಲುವುದಿಲ್ಲ ಅಂತ, ಅರೆ ಇದೆಂಥದ್ದು, ಇದು ನಮ್ಮ ನೋಡಿದಲ್ಲಿ ಬಿಟ್ಟು ತೂಗ್ತಾ ಇರ್ತಾವೆ. ನಂಗೆ 2 ಪ್ರಶಸ್ತಿ ಬೇರೆ ಬಂದಿದೆ ಮಂಡ್ಯ ಜಿಲ್ಲೆಯಲ್ಲಿ, ನಾನು ತಗೊಳ್ಳಿಲ್ಲ, ನಮ್ಮ ದೊಡ್ಡಪ್ಪನ ಮಗ ತಗೋಗಿಟ್ಟಿದ್ದೆ ಪ್ರಶಸ್ತಿ, ಅವ್ನು ಇಸ್ಕೊಂಡಿದ್ದಾನೆ. ಆದರೆ ಅಷ್ಟು ಚೆನ್ನಾಗಿ ಬಿಡುತ್ತೆ ಅಲ್ಲಿ, ಇಲ್ಲೇ ಸ್ಪ್ರೇ ಮಾಡ್ತಾರೆ, ಇಲ್ಲೇನೋ ಬೇರೆ ಥರ ಇದೆ, ನಮಗೂ ಅದಕ್ಕೂ ಗೊತ್ತಿಲ್ಲ ಅಂತ. ಆಮೇಲೆ ಹೇಳಿದ್ರು ಅವರು, ಕೊಳೆ ರೋಗ ಬರುತ್ತೆ ಅದಕ್ಕೆ ಸಲ ಸ್ಪ್ರೇ ಮಾಡಲೇಬೇಕು ಅಂತ. ಇಲ್ಲ ಆ ಥರ ಏನು ಇಲ್ವೇನೋ ಅಂತ ನನಗೆ ಗೊತ್ತಿಲ್ಲ ಅಲ್ಲಿದು, ಅಲ್ಲಿಯ ಪರಿಸ್ಥಿತಿ. ಆದರೆ ಇಲ್ಲಿ ನಾವು ಅದನ್ನೆಲ್ಲ ಏನೂ ಮಾಡಲ್ಲ. ಕೆಲವು ಸಾರಿ ಉದ್ರೋಗುತ್ತೆ ಅಡಕೆ, ಉದ್ರೋಗದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು, ಬಂದಷ್ಟು ಬರಲಿ. ಮತ್ತು ಕೋತಿಗಳ ಅವಳಿ ಇದೆ, ಕೋತಿಗಳ ಅವಳಿ ಇದ್ದರೂ ತಲೆ ಕೆಡಿಸ್ಕೊಳ್ಳಲ್ಲ. ಅಷ್ಟೆಲ್ಲ ಆಗಿಯೂ ಕೂಡ ನನಗೆ, ಮತ್ತು ನಾವು ಸಂತೃಪ್ತರಾಗಿರಬೇಕು ಬೇಸಾಯದ ವಿಷಯದಲ್ಲಿ, ಜೀವನ ವಿಧಾನ ಅನುಸರಿಸ್ಕೊಂಡಾಗ ಮಾತ್ರ ಸಂತೃಪ್ತ ಆಗಿರ್ಲಿಕ್ಕೆ ಸಾಧ್ಯ. ಒಂದು ಟನ್ನು ಕಬ್ಬನ್ನು ತುಂಬ್ಕೋಗೋ ಲಾರಿನಲ್ಲಿ 10 ಟನ್ ತುಂಬ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಭೂಮಿದು ಅಷ್ಟೇ, ನನ್ನ ಭೂಮಿಯಿಂದ ಇಷ್ಟು ಸಿಗುತ್ತೆ ಅಂದರೆ ಅಷ್ಟೇ ಸಿಗೋದು. ನೀವು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೀತಾ ಇದ್ದೀನಿ ಅಂದರೆ ಅದು ಸುಳ್ಳು. ಹೆಚ್ಚಿಗೆ ಇಳುವರಿ ಕೊಟ್ಟರೆ ಅದು ಭೂಸ, ಅದಷ್ಟೇ. ಅದು ಅದು ಕ್ವಾಲಿಟಿ ಇರಲ್ಲ, ಕ್ವಾಂಟಿಟಿ ಬಂದಿರ್ಬೋದು ಅಷ್ಟೇ. ಅದರಿಂದ ಇದು ಖರ್ಚು ತುಂಬ ಕಡಿಮೆ ಇರ್ತದೆ, ಸ್ವಾವಲಂಬಿಯಾಗಿ ಬದುಕ್ಬೋದು. ಇಬ್ಬರು ರೈತರು 1 ಒಳಗೆ ಆರಾಮಾಗಿ ಸಂತೋಷವಾಗಿ ಬದುಕ್ಬೋದು. ಅವಳಿಗೆ ಒಂದು ಪುಟ್ಟ ಮನೆ ಮಾಡ್ಕೊಂಡು, ಒಂದು ನೆಮ್ಮದನೆ ಕಟ್ಕೊಂಡು ಆರಾಮಾಗಿರ್ಬೋದು. ಸಾಲ ಸೋಲ್ಗಾರರಾಗಬೇಕು ಅಂತೇನಿಲ್ಲ. ಆದರೆ ಇದಕ್ಕೆ ಬರ್ತಕ್ಕಂಥ ಬೆಲೆ ಇದೆಯಲ್ಲ, ಅದು ಚೆನ್ನಾಗಿರಬೇಕು. ಈಗ ಕಳೆದ 2-3 ವರ್ಷದಿಂದ ಅಡಕೆಗೆ ಒಳ್ಳೆ ಬೆಲೆ ಇದೆ. ಒಳ್ಳೆ ಬೆಲೆ ಅಂದರೆ ಒಂದ್ಸರಿ 80,000-90,000 ಆಗಿತ್ತು, ಅಷ್ಟು ಬೇಕಾಗಿಲ್ಲ. ಒಂದು ಅಡಕೆ ಒಂದು 30-40,000 ಸಿಕ್ಬಿಟ್ರು ಸಫಿಷಿಯಂಟ್ ಆಗಿ ಸಾಕಾಗುತ್ತೆ. ಎಷ್ಟು ಎಕರೆ ಹಾಕಿದಿರಿ ನೀವು ಈಗ? ನಮ್ಮ ಬರೀ 1 ಇರೋದು, 1 ಇದ್ರೂ ಸಾಕೆ, ಸಾಕಲ್ವಾ? ನಾವು ಅದು ಮಾಡೋದೇ ಕಷ್ಟ ಆಗಿದೆ. ಈಗ ಇನ್ನೊಂದು 2 ಬೇರೆ ಥರ ಮಾಡಬೇಕು ಅಂತ ಹೊರಟಿದ್ವಿ, ಅರಣ್ಯ ಬೇಸಾಯ ಮಾಡುವ. ರೈತ ಬಾಂಧವರೇ, ಜೂನ್ 19 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಕುರಿ ಉದ್ಯಮಕ್ಕೆ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251-2582 ಹಾಗೂ 251-1089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜೂನ್ 19 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಲಾಭದಾಯಕ ಕುರಿ ಉದ್ಯಮಕ್ಕೆ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈಗ ಕಿರಣ ಅವ್ರನ್ನ ಕೇಳೋಣ. ಈಗ ನೀವು ಇಷ್ಟಪಟ್ಟು ಮದುವೆ ಆದಂಥವ್ರು ಇವ್ರನ್ನ ಅಲ್ವಾ, ಈ ಎಲ್ಲ ಇವರೆಲ್ಲ ಆಸಕ್ತಿಗಳ ಇದೆಯಲ್ಲ, ಈ ಥರದ ಆಸಕ್ತಿಗಳು, ಸಹಜ ಕೃಷಿ ಈ ಥರದ್ದೆಲ್ಲ, ನೀವು ಬಹುಶಃ ಕರಾವಳಿಯಿಂದ ಬಂದಂಥವ್ರು. ಇವರು ಮಲೆನಾಡವರು, ಅರೆ ಮಲೆನಾಡವರು ಹೆಚ್ಚು ಕಡಿಮೆ, ಬಯಲುಸೀಮೆ ಬಯಲುಸೀಮೆ ಹೆಚ್ಚು ಕಡಿಮೆ. ಈ ಬಂಧ ಹೇಗಾಯ್ತು ಅಂತ, ಇವರ ಆಸಕ್ತಿಗಳು, ಇವರ ಹವ್ಯಾಸಗಳು, ಈ ಥರದ್ದೆಲ್ಲ ಆಸಕ್ತಿಗಳು ನೋಡಿ ಮದುವೆ ಆದರು, ಅಥವಾ ನೀವು ಹೇಗೆ ಇವ್ರನ್ನ ಇಷ್ಟಪಟ್ರಿ? ಅದೇ ಆಸಕ್ತಿಗಳನ್ನು ನೋಡಿಯೇ ಇಷ್ಟಪಟ್ಟದ್ದು. ಅವರ ಆಸಕ್ತಿಗಳು ಬೇರೆ ವಿಚಾರಗಳು ಅಷ್ಟೇ, ಪರಿಸರದ ವಿಷಯ ಆಗಲಿ, ವೈಚಾರಿಕ ವಿಷಯಗಳಾಗಲಿ, ಎಲ್ಲ ಕೂಡ ಒಂದೇ ತರ ಇರುವುದರಿಂದ ಹೊಂದಾಣಿಕೆ ಆಯ್ತು. ನೀವು ಹೇಳಿ ಸರ್, ಹೆಂಗೆ ನಿಮ್ಮ ಲವ್ ಸ್ಟೋರಿ ಹೇಳಿ. ಅವಳು ನನ್ನ, ನಾನೇನೇನು ಕಂಡಿದ್ದೀನೋ ನನ್ನ ವಿಚಾರಗಳಲ್ಲಿ ಅವಳೇ ನನಗಿಂತ ಮುಂದೆ ಒಂದು 100 ಮೈಲಿ ಮುಂದೆ ಇದ್ದಾಳೆ. ನಾವು ತುಂಬ ಸೆಕ್ಯುಲರ್ ಆಗಿ ಯೋಚನೆ ಮಾಡೋದು, ಪರಿಸರ ಪ್ರೀತಿ ಇಟ್ಕೊಂಡಿರೋದು, ಆಮೇಲೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಬದುಕಬೇಕು ಅನ್ನುವಂಥದ್ದು, ಜಾತಿ ಧರ್ಮಗಳನ್ನು ಮೀರಿ ಬದುಕಬೇಕು ಅನ್ನುವಂಥ, ಮಾನವೀಯ ನೆಲೆಯಲ್ಲಿ ಬದುಕಬೇಕು ಅನ್ನುವಂಥ ಗುಣ ನನಗಿಂತ ಹೆಚ್ಚಾಗಿ ಅವಳಿಗೆ ಇತ್ತು. ನಾನು ಸ್ವಲ್ಪ ಬಯಲುಸೀಮೆಯಲ್ಲಿ ಒಂದು ಫೀಡಲ್ ವ್ಯವಸ್ಥೆ ಒಳಗೆ ಹುಟ್ಟಿದವನು. ನಾನು ಕಲಿತಾ ಕಲಿತಾ ಬದಲಾಯಿಸ್ತಾ ಇದ್ದೆ. ಓದು, ಬರಹ, ಕುವೆಂಪು, ತೇಜಸ್ವಿ, ದೇವನೂರು, ರಾಮದಾಸು ಇಂಥವ್ರ ಸಂಪರ್ಕದಿಂದಾಗಿ ನಾನು ಬದಲಾಗ್ತಾ ಇದ್ದೆ. ಮತ್ತು ಅಂಬೇಡ್ಕರ್ ಅವರ ಓದುಗಳು ನಮ್ಮನ್ನು ಬದಲಾಯಿಸ್ತಾ ಇದ್ದವು. ಮಾರ್ಕ್ಸ್ ಅವರ ಸಿದ್ಧಾಂತಗಳು, ಕ್ಯೂಬಾ ಕ್ರಾಂತಿ, ಇವೆಲ್ಲ ನಮ್ಮನ್ನು ನಾನು ಬದಲಾಯಿಸ್ಕೊಳ್ಳೋಕೆ ತೊಡ್ಕೊಂಡಿದ್ದು. ಮತ್ತು ಮಂಡ್ಯ ರಂಗಭೂಮಿ ಚಟುವಟಿಕೆಗಳು ತೊಡ್ಕೊಂಡ ಗೆಳೆಯರ ಬಳಗ, ರಂಗಭೂಮಿ ಕೂಡ ನನ್ನ ಭಾಳಷ್ಟು ಬದಲಾಯಿಸ್ತು. ಆ ಎಲ್ಲ ನಾನು ಬದಲಾಗ್ತಾ ಇದ್ದೆ. ಆದರೆ ಅವಳು ಸ್ವಭಾವತನೇ ಚಿಕ್ಕದ್ರಿಂದಲೇ ಬೆಳೆದ್ಬಿಟ್ಟಿಲ್ಲ ಆ ಥರ. ಹಾಗಾಗಿ ನಮ್ಮ ಜೀವನ ಸರಿ ಹೋಗ್ಬೋದೇನೋ ಅಂತ ಅನ್ನಿಸ್ತು. ಇಬ್ಬರು ಅಟ್ರ್ಯಾಕ್ಟ್ ಆದ್ವಿ. ಭಾಳ ಒಳ್ಳೆಯದು, ಸುದೀರ್ಘವಾಗಿ ಹೀಗೆ ಇರಲಿ ನಿಮ್ಮ ಜೋಡಿ. ಈಗ ನಿಸರ್ಗನೂ ಕೂಡ ಸಹಜವಾಗಿರುವಂಥದ್ದು, ಯಾವುದೇ ಜಾತಿ ಧರ್ಮ ಯಾವುದನ್ನು ನೋಡದೇ ಇರುವಂಥದ್ದು, ಸಹಜವಾಗಿ ಬದುಕ್ತಾ ಇರುವಂಥದ್ದು. ನಿಸರ್ಗವೂ ಕೂಡ ನಮಗೆ ಬದುಕನ್ನು ಕಲಿಸ್ಬೇಕು, ಕಲಿಸ್ತಾ ಇದೆ. ಆದರೆ ನಾವು ತಗೊಳ್ತಾ ಇಲ್ಲ, ಅರ್ಥ ಮಾಡ್ಕೋತಾ ಇಲ್ಲ ಅಷ್ಟೇ. ನಮ್ಮದೇ ಆದಂಥ ಕೋಟೆಗಳೊಳಗೆ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಿಸರ್ಗದ ಈ ಸಹಜ ಪ್ರೀತಿ ಇದೆಯಲ್ಲ, ಸಹಜ ಬದುಕಿದೆಯಲ್ಲ, ಅದನ್ನು ಅರ್ಥ ಮಾಡಿಕೊಂಡ್ರೆ ಸಹಜ ಕೃಷಿನೂ ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಸಹಜ ಕೃಷಿಯಲ್ಲಿ ತೊಡಗಿರುವ ಮಳವಳ್ಳಿಯ ಎಂವಿ ಕೃಷ್ಣ ಮತ್ತು ಕಿರಣ ದಂಪತಿಯೊಂದಿಗಿನ ಸಂವಾದದ ಮೊದಲ ಭಾಗವನ್ನು ಆಲಿಸಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೂಡಿಬರಲಿದೆ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಪರಿಸರ ಗೀತೆಗಳನ್ನು ಕೇಳೋಣ. ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಸಿರಿಯರಿಯದವನ ಬದುಕು ಏಕೆ ಬೇಕು, ಕಾಡ ಕಳಿದು ಬದುಕುವವರ ಆಚೆ ನೂಕಬೇಕು. ವನದ ಸಿರಿಯರಿಯದವನ ಬದುಕು ಏಕೆ ಬೇಕು, ಕಾಡ ಕಳಿದು ಬದುಕುವವರ ಆಚೆ ನೂಕಬೇಕು. ಚಿಮಣಿ ಮುಗಿದ ಹೊಗೆಯ ಕವಿದ ಉಸಿರ ಬಿಗಿತ ಸಾಕು, ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಎಂದು ಬೇಕು. ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಎಂದು ಬೇಕು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಇಳಾಗೀತವನ್ನು ಹಾಡಿ. ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಮೊದಲು ಇಳಾಗೀತವನ್ನು ಹಾಡಿ ನಮ್ಮನೆಲ್ಲ ಪೋಷಿಸುತ್ತಿದೆ ಜೀವ ಜಲವ ನೋಡಿ ಅರಿಯದಿರುವಿರೆಂದು ಈ ಗಾರುಡಿಗನ ನೋಡಿ ಅರಿಯದಿರುವಿರೆಂದು ಈ ಗಾರುಡಿಗನ ನೋಡಿ ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು